ಅತಿಯಾದ ದೇಹದ ತೂಕ, ನಿಯಮಿತ ವ್ಯಾಯಾಮದ ಕೊರತೆ, ಕುಟುಂಬದಲ್ಲಿ ಸಕ್ಕರೆ ಕಾಯಿಲೆ ಇತಿಹಾಸ, ಮಾನಸಿಕ ಒತ್ತಡ, ಮಧುಮೇಹಕ್ಕೆ ಕಾರಣಗಳು. ಅತಿಯಾದ ಬಾಯಾರಿಕೆ, ಹಸಿವು, ಪದೇ ಪದೇ ಮೂತ್ರ ವಿಸರ್ಜನೆ, ತಡವಾಗಿ ಮಾಯುವ ಗಾಯ, ತೀವ್ರ ಆಯಾಸ ಇದ್ದಲ್ಲಿ ಮಧುಮೇಹ ರೋಗ ಇರಬಹುದು. ನಾರಿನಾಂಶ ಇರುವ ಆಹಾರ ಬಳಕೆ, ಪ್ರತಿನಿತ್ಯ ವ್ಯಾಯಾಮ ನಡಿಗೆಯಿಂದ ಮಧುಮೇಹ ರೋಗವನ್ನು ನಿಯಂತ್ರಿಸಬಹುದು. ರಾಜ್ಯದಲ್ಲಿನ ಎಲ್ಲ ಸರ್ಕಾರಿ ಆಸ್ಪತ್ರೆಗಳಲ್ಲಿ ಮಧುಮೇಹ ರೋಗದ ಪರೀಕ್ಷೆ ಚಿಕಿತ್ಸೆ ಉಚಿತ. ಇದು ಕರ್ನಾಟಕ ಸರ್ಕಾರದ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಹಾಗೂ ರಾಷ್ಟ್ರೀಯ ಆರೋಗ್ಯ ಅಭಿಯಾನದ ಪ್ರಕಟಣೆ. ರೈತ ಸ್ನೇಹಿತರಿಗೆಲ್ಲ ಮತ್ತೊಮ್ಮೆ ಕಾರ್ಯಕ್ರಮಕ್ಕೆ ಸ್ವಾಗತ. ಇಂದು ಭಾರತ ಸರ್ಕಾರದ ಕೃಷಿ ಹಾಗೂ ರೈತ ಕಲ್ಯಾಣ ಸಚಿವಾಲಯದ ಪ್ರಾಯೋಜಿತ ಕಾರ್ಯಕ್ರಮ ಕಿಸಾನ್ ವಾಣಿಯಲ್ಲಿ ಕೇಳಿ ನಮ್ ಕಂಪನಿ. ಇಂದಿನ ಕಾರ್ಯಕ್ರಮದಲ್ಲಿ ರೈತ ಉತ್ಪಾದಕ ಸಂಸ್ಥೆಗಳ ಸಬಲೀಕರಣ, ಈ ಕುರಿತು ಬಾನುಲಿ ಸರಣಿ. ಇಂದಿನ ಕಾರ್ಯಕ್ರಮದಲ್ಲಿ ಅಕ್ಕಿ ಹಾಗೂ ಖಾದ್ಯ ತೈಲ ಮಾರಾಟ, ಈ ವಿಷಯದ ಕುರಿತು ಮಂಡ್ಯ ತಾಲೂಕು ದುದ್ದ ಗ್ರಾಮದ ಜಯಚಾಮರಾಜೇಂದ್ರ ಒಡೆಯರ್ ರೈತ ಉತ್ಪಾದಕ ಕಂಪನಿಯ ಅಧ್ಯಕ್ಷರಾದ ಎಂಎಲ್ ಶಂಕರಲಿಂಗೇಗೌಡ ಅವರೊಂದಿಗಿನ ಸಂದರ್ಶನ ಕೇಳಲಿದ್ದೀರಿ. ಸಂದರ್ಶಕರು ಎನ್ ಕೇಶವಮೂರ್ತಿ. ನಮ್ ಕಂಪನಿ ರೈತ ಉತ್ಪಾದನಾ ಸಂಸ್ಥೆಗಳ ಸಬಲೀಕರಣ ಕುರಿತ ಬಾನುಲಿ ಸರಣಿ. ನಮ್ಮ ಕಂಪನಿ, ಇದು ನಮ್ಮ ಕಂಪನಿ, ನಮ್ಮ ಕಂಪನಿ, ಇದು ನಮ್ಮ ಕಂಪನಿ. ಕೇಳಿ ಕಾರ್ಯಕ್ರಮ ನಮ್ ಕಂಪನಿ. ಹಲವು ಬೆಳೆಗಳ ದವಸ ಧಾನ್ಯಗಳ ಉತ್ಪಾದಕ ಸಂಸ್ಥೆ, ಹಂಪಲು ಮೊಟ್ಟೆ ಮಾಂಸಗಳ ಉತ್ಪಾದಕ ಸಂಸ್ಥೆ ನಮ್ಮ ಕಂಪನಿ, ರೈತ ಉತ್ಪಾದಕರ ಕಂಪನಿ. ರೈತ ಬಾಂಧವರೇ, ಇಂದಿನ ನಮ್ ಕಂಪನಿ ಬಾನುಲಿ ಸರಣಿಯಲ್ಲಿ ಅಕ್ಕಿ ಹಾಗೂ ಖಾದ್ಯ ತೈಲ ಮಾರಾಟವನ್ನು ಕುರಿತು ಮಂಡ್ಯ ತಾಲೂಕು ದುದ್ದಾ ಗ್ರಾಮದ ಜಯಚಾಮರಾಜೇಂದ್ರ ಒಡೆಯರ್ ರೈತ ಉತ್ಪಾದಕ ಕಂಪನಿಯ ಅಧ್ಯಕ್ಷರಾದ ಎಂಎಲ್ ಶಂಕರಲಿಂಗೇಗೌಡ ಅವರೊಂದಿಗೆ ಸಂದರ್ಶನವಿದೆ. ನಮ್ಮ ಕಂಪನಿ, ರೈತ ಉತ್ಪಾದಕರ ಕಂಪನಿ. ಶಂಕರಲಿಂಗೇಗೌಡರೇ ನಮಸ್ಕಾರ. ನಮಸ್ಕಾರ. ಎಷ್ಟು ವಯಸ್ಸು, ಏನು ವಿದ್ಯಾಭ್ಯಾಸ? ನಮಗೆ 55 ವರ್ಷ ಆಗಿದೆ. ನಮ್ಮ ವಿದ್ಯಾಭ್ಯಾಸ ಡಿಗ್ರಿ ಮಾಡಿದ್ದೀನಿ, ಬಿ ಎ. ಜಮೀನು ಎಷ್ಟಿದೆ, ಏನು ಬೆಳೆ ಬೆಳಿತೀರಿ? ಜಮೀನು 4.5 ಎಕರೆ ಇದೆ. ಸ್ವಲ್ಪ ಕಬ್ಬು ಬೆಳಿತೀವಿ, ಮತ್ತು ಭತ್ತ ಬೆಳಿತೀನಿ. ಹಾಗೆ ಈ ಸಾಮಾಜಿಕ ಸೇವೆ ಅಂತೇಳಿ ರೈತ ಉತ್ಪಾದಕ ಕಂಪನಿನ ನಡೆಸ್ತಾ ಇದ್ದೀವಿ. ಆ ಕಂಪನಿ ಅಧ್ಯಕ್ಷನಾಗಿ ಕರ್ತವ್ಯ ನಿರ್ವಹಿಸ್ತಾ ಇದ್ದೀನಿ. ಯಾತಕ್ಕೆ ಒಂದು ರೈತ ಉತ್ಪಾದಕ ಕಂಪನಿಯನ್ನು ಕಟ್ಟಬೇಕು ಅಂತ ಮನಸ್ಸು ಬಂತು ತಮಗೆ? ಇದು ಕೇಂದ್ರ ಸರ್ಕಾರದ ಒಂದು ಯೋಜನೆ. ರೈತರ ಬೆಳೆದಂಥ ಬೆಳೆಗೆ ಪೂರಕವಾಗಿ ಉತ್ತಮವಾದಂಥ ಬೆಲೆ ಸಿಗಬೇಕು ಅನ್ನೋ ಒಂದು ದೃಷ್ಟಿಯಿಂದ ಕೇಂದ್ರ ಸರ್ಕಾರದವರು ಇದನ್ನು 10,000 ರೈತ ಉತ್ಪಾದಕ ಕಂಪನಿಗಳನ್ನು ಇಡೀ ದೇಶದಲ್ಲಿ ಒತ್ತು ಪ್ರಾರಂಭಿಸಿದಂಥ ಸಂದರ್ಭದಲ್ಲಿ ನಾವು ನಮ್ಮ ಹೋಬಳಿನಲ್ಲೊಂದು ಕಂಪ್ನಿನ ಮಾಡಲೇಬೇಕು ಅಂಥೇಳಿ ಪಣ ತೊಟ್ಟು ಕಂಪ್ನಿನ 2021 ಇಸ್ವಿನಲ್ಲಿ ಜನವರಿನಲ್ಲಿ ರಿಜಿಸ್ಟ್ರೇಷನ್ ಮಾಡಿಸ್ತಾವೆ. ಯಾರೆಲ್ಲ ನೆರವು ಕೊಟ್ಟರು ನಿಮಗೆ ಈ ಕಂಪ್ನಿನ ಸ್ಥಾಪನೆ ಮಾಡೋದಕ್ಕೆ? ಈ ಕಂಪ್ನಿನ ಸ್ಥಾಪನೆ ಮಾಡಲಿಕ್ಕೆ ಕೃಷಿ ಇಲಾಖೆಯ ಸಹಾಯಕ ನಿರ್ದೇಶಕರು, ಜಂಟಿ ನಿರ್ದೇಶಕರು, ಮತ್ತು ಡೆಪ್ಟಿ ಡೈರೆಕ್ಟ್ರು ಹಾಗೂ ವಿಕಸನ, ನಮಗೆ ಮಾತೃ ಸಂಸ್ಥೆಯಾಗಿ ಕಾರ್ಯನಿರ್ವಹಿಸಿದ್ದು ವಿಕಸನ ಸಂಸ್ಥೆಯವರು ಹೆಚ್ಚಿನ ಒತ್ತು ಕೊಟ್ಟು 1,000 ಜನ ರೈತ ಉತ್ಪಾದಕರನ್ನು ಒಗ್ಗೂಡಿಸೋದಕ್ಕೆ ತುಂಬ ನೆರವನ್ನು ನೀಡಿದ್ರು. ಓಕೆ, ಅಂದರೆ ನಿಮಗೆ ಸಹಾಯಧನ ನೀಡಿರೋದೆಲ್ಲ ಕೃಷಿ ಇಲಾಖೆನವರ? ಕೃಷಿ ಇಲಾಖೆಯವರು ಅಂದರೆ ಕೇಂದ್ರ ಸರ್ಕಾರದಿಂದ ಬಂದಂಥದ್ದು 10,00,000 ಹಣನ ಕೃಷಿ ಇಲಾಖೆ ಮುಖಾಂತರ ಕೊಟ್ಟಿದ್ದಾರೆ. ಹೌದಾ? ಅದರ ಜೊತೆಗೆ ಒಂದು ಮಿನಿ ಟ್ರ್ಯಾಕ್ಟರ್ನ ಸಹ ಕೊಟ್ಟಿದ್ದಾರೆ, ಜೊತೆಗೆ ಒಂದು ಎಣ್ಣೆ ಗಾಣ ಕೊಟ್ಟಿದ್ದಾರೆ. ಇದನ್ನು ಕೃಷಿ ಇಲಾಖೆ ಕೊಟ್ಟಿದೆ. ಓಕೆ, ನಬಾರ್ಡ್ ನೆರವೇನಾದರೂ ಸಿಗಿಲ್ಲ? ನಬಾರ್ಡ್ ನೆರವಲ್ಲ, ನಮಗೆ ಕೃಷಿ ಇಲಾಖೆದೇ ನೆರವು. ಹೌದಾ? 2021 ಜನವರಿ 14 ತಾರೀಕು ನಮ್ಮ ಕಂಪ್ನಿ ರಿಜಿಸ್ಟ್ರೇಷನ್. ಆರಂಭದಿಂದಲೂ ತಾವೇ ಅಧ್ಯಕ್ಷರಾಗಿದ್ದೀರಿ? ಆರಂಭದಿಂದಲೂ ನಾನೇ ಅಧ್ಯಕ್ಷನಾಗಿದ್ದೀನಿ. ಎಷ್ಟು ಜನ ನಿರ್ದೇಶಕರು ಇದ್ದೀರಿ? 14 ಜನ ನಿರ್ದೇಶಕರು ಇದ್ದೀವಿ. ಎಲ್ಲೆಲ್ಲಿಂದ ಇದ್ದಾರೆ? ನನ್ನ ಹೋಬಳಿಯ ಎಲ್ಲ ಒಂದು 14 ಗ್ರಾಮಗಳಿಂದಲೂ ಇದ್ದಾರೆ. ಹೌದಾ? ನನ್ನ ಹೋಬಳಿ ಒಂದು 70 ಗ್ರಾಮಗಳ ಹತ್ತದ್ರ ಇದೆ, ಅದರಲ್ಲಿ ಒಂದು 14 ಗ್ರಾಮದಿಂದ ಒಬ್ಬೊಬ್ಬರನ್ನ ಆಯ್ಕೆ ಮಾಡ್ಕೊಂಡಿದ್ದೀವಿ. ಮಹಿಳೆಯರು ಎಷ್ಟು ಜನ ಇದ್ದಾರೆ? ಮಹಿಳೆಯರು ಒಬ್ಬರೇ. ಹೌದಾ? ಹೇಗನ್ಸುತ್ತೆ? ಏನಿಲ್ಲ, ಉತ್ತಮವಾಗಿ ನಡೀತಾ ಇದೆ. ಜನ ಇನ್ನೂ ನಮ್ಮ ಕಂಪ್ನಿಗೆ ಸ್ಪಂದಿಸ್ತಾ ಇಲ್ಲ. ನಾವು ತಂದು ಮಾರಾಟ ಮಾಡುವಂಥ ವಸ್ತುಗಳಾಗ್ಬೋದು ಅಥವಾ ನಾವು ಮೌಲ್ಯವರ್ಧನೆ ಮಾಡೋದಕ್ಕೋಸ್ಕರವಾಗಿ ನಾವು ಪ್ರಯತ್ನ ಪಟ್ಟಂಥ ಸಂದರ್ಭದಲ್ಲಿ ಅವರು ಏನೋ ಆಕಾಶದಲ್ಲಿ ಯಾವುದೋ ಹಣ ಬರ್ತಾ ಇದೆ, ಸರ್ಕಾರದಿಂದ ಬರ್ತಾ ಇರೋ ಹಣನ ಇವರು ನಮಗೆ ಕೇಳದಷ್ಟು ಬೆಲೆ ಕೊಟ್ಬಿಡ್ತಾರೆ ಅನ್ನೋ ಲೆಕ್ಕದಲ್ಲಿ ಅವರು ನಮ್ಮನ್ನು ಸ್ಪಂದಿಸ್ತಾ ಇಲ್ಲ. ಮಧ್ಯವರ್ತಿಗಳ ಹತ್ರಕ್ಕೆ ಹೆಚ್ಚಾಗಿ ಹೋಗೋಕ್ಕೆ ಪ್ರಯತ್ನ ಪಡ್ತಾ ಇದ್ದಾರೆ ವಿರಹ, ನಮ್ಮ ಹತ್ರಕ್ಕೆ ಬರೋಕ್ಕೆ ಇಷ್ಟಪಡ್ತಾ ಇಲ್ಲ. ಏನು ಕಾರಣ ಇರ್ಬೋದು ಅನಿಸುತ್ತೆ? ಅವರಲ್ಲಿ ಮೌಢ್ಯತೆ ಜಾಸ್ತಿ ಆಗಿಬಿಟ್ಟಿದೆ ಅನಿಸ್ತದೆ. ಏನು ಇವರು ಸರ್ಕಾರದವರು ಎಲ್ಲೋ ಒಂದಷ್ಟು ಕೊಟ್ಟಿರ್ತಾರೆ, ಆ ತೀರೋ ಗಂಟೆ ಕೊಟ್ಬಿಟ್ಟು ಆಮೇಲೆ ಸುಮ್ಮನೆ ಆಗ್ಬಿಡ್ತಾರೆ, ಇನ್ನು ತಿರ್ಗಿ ನನಗೆ ಹಣ ಕೊಡ್ತಾರೋ ಇಲ್ವೋ ಅನ್ನೋ ಅಪನಂಬಿಕೆ ಇನ್ನೂ ನಮ್ಮ ಕಂಪ್ನಿ ಮೇಲೆ ನಂಬಿಕೆನೇ ದೃಢಪಟ್ಟಿಲ್ಲ ಇವ್ರಿಗೆ. ಆಯ್ತಲ್ಲ, ಸರಿ ಸುಮಾರು ಮೂರು ವರ್ಷ ಆಗಿದೆ, ಆದರೂ ಇನ್ನೂ ನಂಬಿಕೆ ಇಲ್ಲ ಜನಕ್ಕೆ. ನಂಬಿಕೆ ಬರೋ ಹಾಗೆ ನೀವೇನು ಮಾಡಿಲ್ವಾ ಕೆಲಸ? ಮಾಡ್ತಾ ಇದ್ದೀವಿ, ಮಾಡೋದಕ್ಕೆ ನಮ್ಮಲ್ಲಿಗ ಅದೇ ಆಡಳಿತ ಮಂಡಳಿಯವರು ಸಹ ಸಕ್ರಿಯವಾಗಿ ಭಾಗವಹಿಸ್ತಾ ಇಲ್ಲ. ಕೆಲವು ಸಂದರ್ಭದಲ್ಲಿ ಭಾಗವಹಿಸ್ತಾರೆ. ಈಗ ನಾವು ರೈಸ್ ತೆಗೆದು ಮಾರಾಟ ಮಾಡಬೇಕು ಅಂತಂದಾಗ ಏನು MSP ರೇಟ್ ಸರ್ಕಾರದಿಂದ ರೇಟ್ ಇದೆಯೋ ಆ ರೇಟನ್ನೇ ನಮಗೆ ಕೊಡಿ ಅಂತಾರೆ. ನಾವು ಅದನ್ನು ಆ ರೇಟನ್ನು ಅಲ್ಲಿ ಕೊಟ್ಟರೆ ಅವರು ರೈತರು ನೇರವಾಗಿ ಬೆಳೆದಿರೋದನ್ನು ಅಲ್ಲಿ ಕಣದಲ್ಲಿ ಕೊಟ್ಬಿಡುವ ಒಂದು ವ್ಯವಸ್ಥೆ ಮಾಡ್ತಾರೆ. ಆ ರೇಟಿಗೆ ತಂದು ನಾವು ಇಲ್ಲಿ ಅದನ್ನು ಕ್ಲೀನಿಂಗ್ ಮಾಡಿ ಬ್ಯಾಗ್ ಮಾಡಿ ಇದೆಲ್ಲ ವೆಚ್ಚಗಳು ಬರುತ್ತಲ್ಲ, ಆ ವೆಚ್ಚನೂ ನಾವು ಅದಕ್ಕೆ ಹಾಕಬೇಕು. ಅದರಲ್ಲಿ ಆಗ್ತಕ್ಕಂಥ ನಷ್ಟ ಎಷ್ಟು ಬರುತ್ತೆ, ಅದೇ ಜಳ್ಳು ಬರ್ಬೋದು ಅಥವಾ ಕಲ್ಲು ಮಣ್ಣು ಇದೆಲ್ಲ ಬರುತ್ತೆ, ಅದೆಲ್ಲನೂ ಹೋಗ್ಲಾಡಿಸ್ಬೇಕು. ಅದನ್ನು ಬಿಟ್ಟು ಕೊಡಿ ಅಂತಂದರೆ ಕೊಡಲ್ಲ. ಅದೇ ಒಬ್ಬ ಮಧ್ಯವರ್ತಿಗೆ ನಮ್ಮನ್ನು MSP ರೇಟ್ಗೆ ಕೊಡಿ ಅಂತ ಕೇಳ್ತಾರೆ, ಅದೇ ಮಧ್ಯವರ್ತಿ ಆತ ಕೇಳಿದ ರೇಟ್ಗೆ ಕೊಟ್ಬಿಡ್ತಾರೆ. ಅದನ್ನು ಇನ್ನೂ ಅವ್ರಿಗೆ ಮನವರಿಕೆ ಮಾಡಬೇಕು ಅಂತಂದರೆ ನಮ್ಮಲ್ಲಿ ಯಾವುದಾದ್ರು ಔಟ್ಪುಟ್ ಯಾವ ರೀತಿ ನಡೀತಾ ಇದೆ, ಇನ್ಪುಟ್ ವ್ಯವಸ್ಥೆ ಮಾಡಬೇಕು. ಅದಕ್ಕೋಸ್ಕರವಾಗಿ ಈಗ ಒಂದು ಎಣ್ಣೆಗಾಣನ ತಗೊಂಡಿದ್ದೀವಿ, ಮತ್ತು ಕೃಷಿ ಇಲಾಖೆಯ ಸಹಾಯದಿಂದ, ಮತ್ತು ಕೃಷಿ ಇಲಾಖೆಯಿಂದ ಈಗ ಒಂದು ಟ್ರ್ಯಾಕ್ಟರ್ ಕೊಟ್ಟಿದ್ದಾರೆ. ಆ ಟ್ರ್ಯಾಕ್ಟರ್ಗೆ ನಮ್ಮ ಕಂಪ್ನಿಯ ಮೂಲ ಬಂಡವಾಳ 1.5 ಲಕ್ಷ ಹಾಕಿದ್ದೀವಿ. ಈಗ ಹೆಚ್ಚು ಕಡಿಮೆ 1 ಲಕ್ಷನ ನಮ್ಮ ಟ್ರ್ಯಾಕ್ಟರ್ ದುಡಿದ್ಬಿಟ್ಟಿದೆ. ಇನ್ನೊಂದು 50,000 ರೂಪಾಯಿ ಮೌಲ್ಯದ ಮಾತ್ರ ಅದರಲ್ಲಿ ಉಳ್ಕೊಂಡಿದೆ. ಹಾಗೆ ಎಣ್ಣೆಗಾಣದ್ದು ಅಷ್ಟೇ, ಇನ್ನೂ ನಾವು ಅದನ್ನು ಇನಾಗ್ರೇಟ್ ಮಾಡಿಲ್ಲ. ಈ April 1 ಮಾಡ್ತಾ ಇದ್ದೀವಿ. ಆಫೀಸನ್ನು ಬದಲಾವಣೆ ಮಾಡ್ತಾ ಇರೋದ್ರಿಂದ ಶಿವಳ್ಳಿನಲ್ಲಿ ಎಣ್ಣೆಗಾಣ ಸ್ಥಾಪನೆ ಮಾಡೋದಕ್ಕೆ. ಎಲ್ಲಿದೆ ಈಗ ನಿಮ್ಮ ಕಚೇರಿ? ನಮ್ಮ ಕಚೇರಿ ದುದ್ದಾದಲ್ಲಿದೆ. ದುದ್ದಾದಲ್ಲಿದೆ. ಈಗ ದುದ್ದಾದಿಂದ ಬೇರೆ ಕಡೆಗೆ ಹೋಗ್ತೀರಾ? ಶಿವಳ್ಳಿ ಕೇಂದ್ರ ಸ್ಥಾನಕ್ಕೆ ಬರೋಣ ಅನ್ನೋ ಅಭಿಪ್ರಾಯ. ಯಾಕೆ ದುದ್ದಾದಲ್ಲಿ ಏನು ಸಮಸ್ಯೆ? ದುದ್ದಾದಲ್ಲಿ ಏನು ಸಮಸ್ಯೆ ಅಂತಲ್ಲ, ಅಲ್ಲಿ ವ್ಯಾಪಾರ ವಹಿವಾಟೇ ಸ್ವಲ್ಪ ಕಡಿಮೆ, ಕುಂಠಿತ. ಅದಕ್ಕೋಸ್ಕರವಾಗಿ ಜನಸಂದಣಿ ಕಡಿಮೆ. ಅಲ್ಲೊಂದು ಪಕ್ಕದಲ್ಲಿ ಒಂದು ಹೋಟ್ಲ್ ಇದೆ, ಕರಿಯಪ್ಪನ ಹೋಟ್ಲು ಅಂತೇಳಿ. ಆ ಕರಿಯಪ್ಪನ ಹೋಟ್ಲು ಬಾಗಿಲಾಗ್ತು ಅಂತಂದರೆ ಆ ಸರ್ಕಲ್ನೇ ನೋಡೋಕ್ಕಾಗಲ್ಲ, ಅಂಥ ಒಂದು ದುಸ್ಥಿತಿಲಿದೆ ಆ ಗ್ರಾಮ. ಅದರಿಂದ ನಾವು ಶಿವಳ್ಳಿಗೆ ಶಿಫ್ಟ್ ಆಗ್ತಾ ಇದ್ದೀವಿ. April 1 ನಾವು ಶಿವಳ್ಳಿನಲ್ಲಿ ಅಂದ್ರೆ ಈಗ ಹೊಸದಾಗಿ ಕಚೇರಿ ಪ್ರಾರಂಭ ಮಾಡ್ಲಿಕ್ಕೆ ಅಂದ್ರೆ ನಿಮ್ದೇ ಏನಾದ್ರೂ ಸೈಟ್ ಅಲ್ಲಿ ಬಿಲ್ಡಿಂಗ್ ಕಟ್ಟಿದಿರಾ ಇಲ್ಲ ಬಾಡಿಗೆ ತಗೊಂಡಿದೀವಿ? ಹೌದಾ? ಎಷ್ಟು ಜನ ಕೆಲಸ ಮಾಡ್ತಾರೆ ನಿಮ್ಮ ಕಂಪ್ನಿನಲ್ಲಿ? ಈಗ ಸದ್ಯಕ್ಕೆ 2 ಮಾಡ್ತಾ ಇದ್ದಾರೆ, ಒಬ್ರು DO ಮತ್ತೆ ಒಬ್ರು CEO. ಜಾಸ್ತಿ ಈಗ ಬಿತ್ತನೆ ಬೀಜ ಮಾರಾಟ ಮಾಡುವಂತ ಸಂದರ್ಭದಲ್ಲಿ ಏನಾದ್ರು ಅಗತ್ಯ ಇದ್ರೆ ನಾನು ಸಹ ಅಧ್ಯಕ್ಷ ಅಂತ ಏನು ಕೋರಲ್ಲ, ನಾನು ಹೋಗಿ ಅಲ್ಲಿ ಬಿತ್ತನೆ ಬೀಜಗಳನ್ನ ಕೊಡುವಂತ ಸಂದರ್ಭದಲ್ಲಿ ಜನರನ್ನ ಅವಾಯ್ಡ್ ಮಾಡಿ ಕೊಡಿಸುವ ಒಂದು ವ್ಯವಸ್ಥೆ ಮಾಡ್ತಾ ಇದೀವಿ. ಈಗೇನು ನಿಮ್ದು ತಿಂಗಳಿಗೆ ಏನು ವೆಚ್ಚ ಬರ್ತಾ ಇದೆ, ಸಂಬಳ ಸಾರಿಗೆ ಬಾಡಿಗೆ ಎಲ್ಲ ಸೇರಿಸಿ? ಬಾಡಿಗೆ ಸಂಬಳ ಒಂದು 40,000 ರೂಪಾಯಿ ಖರ್ಚು ಬರುತ್ತೆ. ಖರ್ಚಿದೆ ನಿಮಗೆ ಅಲ್ವಾ? 40,000 ರೂಪಾಯಿ ಖರ್ಚು ಬರ್ತಾ ಇದೆ ಅಂದರೆ ನಮ್ಮ ದುಡಿಮೆ ಕನಿಷ್ಠ ಒಂದು 7-8 ಲಕ್ಷ ರೂಪಾಯಿನಾದ್ರೂ ಆದಾಯ ವ್ಯಾಪಾರ ವಹಿವಾಟು ನಡಿಬೇಕು ಮಾಡಬೇಕು, ಅಷ್ಟು ನಡೀತಾ ಇಲ್ಲ. ಅದಕ್ಕೋಸ್ಕರ ಶಿವಳ್ಳಿಗೆ ಅಲ್ಲಿಗೆ ಬಂದರೆ ಆಗುತ್ತೆ ಅನ್ನೋ ನಂಬಿಕೆ ಇದೆ ಸರ್. ಹಂಗಾರೆ ಇಲ್ಲಿವರೆಗೂ ನಷ್ಟದಲ್ಲಿದ್ರ? ಕಳೆದ ವರ್ಷ ನಷ್ಟದಲ್ಲಿದೆ. ಹೌದಾ? ಮೊದಲ ವರ್ಷ ಪ್ರಾರಂಭಿಕ ಹಂತದ ಸಂಸ್ಥೆ ಯಾವಾಗಲೂ ನಷ್ಟದಲ್ಲಿತ್ತು, ಅದ್ರ ಮಧ್ಯೆ ಒಂದು ವರ್ಷ ಸ್ವಲ್ಪ ಆದಾಯದಲ್ಲಿತ್ತು. ಈಗ ಲಾಸ್ಟ್ ಇಯರು ಬರಗಾಲ ಇದ್ದ ಕಾರಣ ಜೊತೆಗೆ ವ್ಯಾಪಾರ ವಹಿವಾಟು ಕುಂಠಿತ ಆದ್ದರಿಂದ ನಷ್ಟದಲ್ಲಿದೆ. ಇನ್ನು ಈ ವರ್ಷದ ಅಂತ್ಯ ಲೆಕ್ಕಾಚಾರ ಆದ ನಂತರನೇ ಅದರ ಇಲ್ಲಿವರೆಗೆ ಎಷ್ಟು ಬಿಸ್ನೆಸ್ ಮಾಡಿದಿರಿ? ಹೆಚ್ಚು ಕಡಿಮೆ ಒಂದು ಕೋಟಿ ರೂಪಾಯಿ ಹತ್ತಿರ ಬಿಸ್ನೆಸ್. ಪರವಾಗಿಲ್ಲ, ಆದರೆ ಆಡಳಿತ ವೆಚ್ಚ ಜಾಸ್ತಿ ಆಯ್ತಾ ಇದೆಯಲ್ಲ ಸರ್. ಹೌದಾ? ಹೌದು. ಈಗ ಆರಂಭ ಮಾಡಿದಾಗಿಂದ ಹೇಳಿ, ಯಾವ ರೀತಿ ಅದನ್ನು ಕಟ್ಟಿದ್ರಿ, ಯಾವ ಥರ ಜನರ ಮನ ಒಲಿಸಿದ್ರಿ, ಷೇರನ್ನು ಯಾವ ರೀತಿ ಸಂಗ್ರಹಿಸಿದ್ರಿ, ಅಲ್ಲಿಂದ ಶುರು ಮಾಡ್ಕೊಳ್ಳಿ. 2021 ಜನವರಿನಲ್ಲಿ ನಮ್ಮ ಕಂಪ್ನಿನ ರಿಜಿಸ್ಟ್ರೇಷನ್ ಮಾಡಿ, ಅನಂತರ ವಿಕಸನ ಸಂಸ್ಥೆಯ ಸಹಯೋಗದ ಜೊತೆಯಲ್ಲಿ ಹಳ್ಳಿ ಹಳ್ಳಿಗೆ ನಾವು ಮತ್ತು ನಮ್ಮ CEO ಇಬ್ಬರು ಜೊತೆಗೆ ವಿಕಸನ ಸಂಸ್ಥೆಯ ಒಬ್ಬ ಅಧಿಕಾರಿಗಳನ್ನ ಜೊತೆಯಲ್ಲಿ ಕರ್ಕೊಂಡೋಗಿ ಇದೊಂದು ರೈತರಿಗಾಗಿ ರೈತರಿಂದಲೇ ರಚನೆಗೊಂಡಿರುವಂಥ ಒಂದು ಸಂಸ್ಥೆ, ರೈತರಿಗೋಸ್ಕರವಾಗಿ ಕೆಲಸ ಮಾಡುತ್ತೆ ಅಂತೇಳಿ ಪ್ರತಿ ಗ್ರಾಮಗಳಲ್ಲಿ ಒಂದೊಂದು ಸಣ್ಣ ಪ್ರೋಗ್ರಾಮ್ಗಳು ಮಾಡಿ ಅಲ್ಲಿ ಜನರನ್ನ ಮನವೊಲಿಸಿ ಒಬ್ಬ ವ್ಯಕ್ತಿಯಿಂದ 1100 ರೂಪಾಯಿ ಅಂತ ಹೇಳಿ ವಸೂಲಿ ಮಾಡಿ 500 ಷೇರನ್ನು ಮಾಡುವಷ್ಟರಲ್ಲಿ ನಮಗೆ 1 ವರ್ಷ ಕಾಲ ಹಿಡಿದು ಬಿಡುತ್ತೆ. 1 ವರ್ಷ ಕಾಲ ಹಿಡಿದು ಆ ನಂತರ ನಾವು ಸರ್ವ ಸದಸ್ಯರ ಸಭೆ ಕರೆದವಲ್ಲ, ಸರ್ವ ಸದಸ್ಯರ ಸಭೆ ಕರೆದಂಥ ಸಂದರ್ಭದಲ್ಲಿ ನಾವು ಸನ್ಮಾನ್ಯ ಮಹಾರಾಜರ ಹೆಸರನ್ನು ಇಟ್ಟಿದ್ದರಿಂದ ಅವರ ಜನ್ಮದಿನೋತ್ಸವದ ಸಂದರ್ಭದಲ್ಲಿ ಆರೋಗ್ಯ ಕಾರ್ಯಕ್ರಮ ಅಂತೇಳಿ ಉಚಿತ ಆರೋಗ್ಯ ಕಾರ್ಯಕ್ರಮನ ರೈತರಿಗೆ ಕೊಟ್ಟಂಥ ಸಂದರ್ಭದಲ್ಲಿ ಆ ಸಂದರ್ಭದಲ್ಲಿ ಬಂದಂಥ ರೋಗಿಗಳು ಮತ್ತು ಇವರೆಲ್ಲ ಜನಗಳೆಲ್ಲ ಬಂದು ನೋಡಿದವರು, ಓ ಇದು ಒಂದು ಉತ್ತಮವಾದಂಥ ಸಂಸ್ಥೆ, ಇದರಲ್ಲಿ ಎಲ್ಲ ಕಾರ್ಯಕ್ರಮಗಳನ್ನು ಅಮ್ಕೋತಾರೆ ಅಂತೇಳಿ ಅನಂತರ ಮತ್ತೆ ಇನ್ನು 500 ಸದಸ್ಯತ್ವನ ಮಾಡಿದೆ. ನೋಡಿ ಒಳ್ಳೆ ಯೋಜನೆ ಮಾಡಿದ್ದೀರಿ, ಸುಮ್ಮನೆ ಮನೆ ಬಾಗಿಲಿಗೆ ಹೋಗೋ ಬದಲು ನಿಮ್ಮ ಕಂಪ್ನಿನಲ್ಲೇ ಒಂದು ಕಾರ್ಯಕ್ರಮ ಮಾಡಿ, ಕಾರ್ಯಕ್ರಮನ ಮಹಾರಾಜರ ಹುಟ್ಟುಹಬ್ಬದ ಸವಿನೆನಪಾಗಿ ಮಾಡಿ ಆ ಸವಿನೆನಪಿನ ಮೂಲಕ ಜಯಚಾಮರಾಜೇಂದ್ರ ಒಡೆಯರ್ ಅವರ ಹೆಸರು ಇಟ್ಕೊಂಡ್ಬಿಟ್ಟಿದ್ರಿ ಅಲ್ವೇ. ನಾವು 4 ಅಡಿ ಕೃಷ್ಣರಾಜ ಒಡೆಯರ್ ಅವರ ಹೆಸರನ್ನ ಇಡಬೇಕು ಅಂತ ಅನ್ಕೊಂಡಿದ್ವಿ. ಅದು ಮೊದಲಿಗೆ ಆನ್ಲೈನ್ನಲ್ಲಿ ಇದ್ದಿದ್ದಂಥ ಸಂದರ್ಭದಲ್ಲಿ ಮಧ್ಯಪ್ರದೇಶದಲ್ಲಿ ಯಾರೋ ಒಬ್ಬರು ಮಾಡ್ಕೊಂಡಿದ್ದಾರೆ, ಹಾಗಾಗಿ ಅದು ನಿಮಗೆ ಸಿಗಲ್ಲ ಅಂತ ಹೇಳಿದಾಗ ಅನಂತರ ಅವ್ರ ಮಗಾರೇ ತಾನೇ ಇವ್ರವೇ, ಇವರು ಆ ರಾಜ್ಯಾಡಳಿತವನ್ನು ನಡೆಸಿದ್ದಂಥವ್ರು ಮತ್ತು ಈ ರಾಜ್ಯದ ಪ್ರಥಮ ರಾಜ್ಯಪಾಲರಾಗಿದ್ದಂಥವ್ರು, ಅವ್ರ ಹೆಸರನ್ನೇ ನಾವು ಇಟ್ಕೊಳ್ಳೋಣ ಅಂತೇಳಿ ಆಯಿತು. ಈಗ ನೀವೊಂದು ಕಾರ್ಯಕ್ರಮ ಮಾಡಿದ್ರಿ, ಅವಾಗ 1000 ಜನ ಷೇರ್ದಾರಾಯ್ತು, ಷೇರನ್ನು ಸಂಗ್ರಹ ಮಾಡಿದ್ರಿ. ಮುಂದೆ ಮುಂದೆ ರೈತರಿಗೆ ಬೇಕಾದಂಥ ಈಗ ಜಾನುವಾರುಗಳನ್ನು ಸಾಕಬೇಕಾದಾಗ ಹಿಂಡಿ ಭೂಸ ಫೀಡ್ಸು ಇವೆಲ್ಲ ಬೇಕಾಯಿತು, ಅವನ್ನು ತಂದು ಮಾರಾಟ ಮಾಡೋದಕ್ಕೆ ಶುರು ಮಾಡಿದ್ವಿ. ಮತ್ತು ಕೃಷಿ ಒಕ್ಕಣೆ ಸಂದರ್ಭದಲ್ಲಿ ಟಾರ್ಪಲ್ನ ಅಗತ್ಯ ಇದೆ, ಹಾಗಾಗಿ ಟಾರ್ಪಲ್ ತರಿಸಿದ್ವಿ. ನಮ್ಮಲ್ಲಿ ಈಗ ಪ್ರಮುಖವಾಗಿ ಟಾರ್ಪಲ್ಲು ಮತ್ತು ಔಷಧಿ ಸ್ಪ್ರೇಯರು ಯಥೇಚ್ಛವಾಗಿ ಮಾರಾಟ ಆಗುತ್ತೆ. ಎಲ್ಲ ರೈತರು ಕೃಷಿ ಒಕ್ಕಣೆ ಬಂದಂಥ ಸಂದರ್ಭದಲ್ಲಿ ಇವತ್ತು ಕಣಗಳು ಕಣ್ಮರೆ ಆಗಿಬಿಟ್ಟಿದೆ, ಒಕ್ಕಣೆ ಮಾಡುವಂಥ ಕಣ ಮಾಡ್ತಿದ್ದಂಥ ಸಂದರ್ಭಗಳು ಇಲ್ಲದೆ ಇರೋದ್ರಿಂದ ಎಲ್ಲ ಟಾರ್ಪಲನ್ನೇ ಅವಲಂಬಿಸಿರೋದ್ರಿಂದ ಪ್ರತಿ ಮನೆಯಲ್ಲೂ 2-3 ತಗೊಳ್ತಾರೆ, ಹಾಗಾಗಿ ಉತ್ತಮವಾದಂಥ ಟಾರ್ಪಲ್ ವ್ಯಾಪಾರ ನಡೀತಾ ಇದೆ. ಜೊತೆಗೆ ಪ್ರತಿ ಮನೆಯಲ್ಲೂ ಈಗ ಔಷಧಿ ಸಿಂಪಡಣೆ ಮಾಡೋದೊಂದು ಹವ್ಯಾಸವೇ ಆಗೋಗಿದೆ, ಅಭ್ಯಾಸವಾಗ್ಬಿಟ್ಟಿದೆ. ಹಿಂದೆ ಹವ್ಯಾಸಕ್ಕೆ ಬಳಸಿದಂಥ ಪದಾರ್ಥ ಈಗ ಅಭ್ಯಾಸ ಆಗ್ಬಿಟ್ಟಿದೆ, ಹಂಗಾಗಿ ಪ್ರತಿ ಮನೆಯಲ್ಲೂ 1-2 ಸ್ಪ್ರೇಯರನ್ನು ಖರೀದಿ ಮಾಡ್ತಾ ಇದ್ದಾರೆ. ಅದರಿಂದ ಸ್ಪ್ರೇಯರು ಮತ್ತೆ ಟಾರ್ಪಲಿಂಗ್ ಇವೆಲ್ಲ ಮಾರಾಟವಾಗ್ತದೆ. ಅಂದ್ರೆ ಆರಂಭದಲ್ಲಿ ತಾವು ಕೃಷಿಕರಿಗೆ ಬೇಕಾದಂತಹ ಉತ್ಪನ್ನಗಳನ್ನ ಮಾರಾಟ ಮಾಡಕ್ ಶುರು ಮಾಡಿದ್ರಿ ಅಲ್ವಾ? ಅದಕ್ಕೆ ಬೇಕಾದಂತ ಲೈಸೆನ್ಸ್ಗಳನ್ನ ಪಡ್ಕೊಂಡ್ರ? ಎಲ್ಲ ಪಡ್ಕೊಂಡಿದ್ವಿ. ಏನೇನ್ ಲೈಸೆನ್ಸ್ ಇದೆ ನಿಮ್ಮ ಹತ್ರ? ನಮ್ಮ ಹತ್ರ ಫೆಸ್ಟಿಸೈಡ್ ಮಾರಾಟ ಮಾಡೋದಕ್ಕೂ ಲೈಸೆನ್ಸ್ ತಗೊಂಡಿದೀವಿ, ಫರ್ಟಿಲೈಸರ್ ಮಾರಾಟ ಮಾಡೋದಕ್ಕೂ ಲೈಸೆನ್ಸ್ ತಗೊಂಡಿದೀವಿ, ಮತ್ತೆ ಜನರಲ್ ಬೀಜ ಮಾರಕ್ಕೆ ಬೀಜ ಮಾರೋದಕ್ಕೂ ತಗೊಂಡಿದೀವಿ, ಜನರಲ್ ಸ್ಟೋರ್ ಜನರಲ್ ಇದನ್ನು ತಗೊಂಡಿದ್ದೀವಿ. ಅಂದ್ರೆ ಅದನ್ನ ಪಂಚಾಯತಿಂದ ತಗೊಂಡಿದ್ದೀವಿ. ಇವೆಲ್ಲ ತಗೊಂಡಿರೋದ್ರಿಂದ ನಮಗೆ ಎಪಿಎಂಸಿ ಲೈಸೆನ್ಸ್ ತಗೊಂಡಿದ್ದೀವಿ, ಪರವಾಗಿಲ್ಲ. ಅದರಲ್ಲಿ ನಾವು ಈಗ ಫರ್ಟಿಲೈಸರ್ ಪ್ರಾರಂಭ ಮಾಡಲಿಕ್ಕೆ ನಮ್ಮಲ್ಲಿ ಗೋಡನ್ ಪ್ರಾಬ್ಲಮ್ ಇಲ್ಲದೆ ಇದ್ದುದರಿಂದ ಫರ್ಟಿಲೈಸರು ಮಾಡಿಲ್ಲ, ಮತ್ತು ಫೆಸ್ಟಿಸೈಡನ್ನು ನಾವು ಹೆಚ್ಚಿನದಾಗಿ ಬಳಸಬಾರ್ದು ಅನ್ನೋದು ನಮ್ಮ ಒಂದು ಉದ್ದೇಶ, ಆದರೂ ಲೈಸೆನ್ಸ್ ತಗೊಂಡಿದ್ದೀವಿ. ಜನತೆಗೆ ನಾವು ಹೇಳೋದು ಜೈವಿಕ ಜೀವಾಣು ಗೊಬ್ಬರಗಳನ್ನು ಬಳಸಿ ಅಂತೇಳಿ, ಬೇವಿನಿಂಡಿ ಒಂಗೆ ಹಿಂಡಿ ಇವನು ಸಹ ತಂದು ಮಾರಾಟ ಮಾಡ್ತಾ ಇದ್ದೀವಿ. ಅದೇನೋ ಕ್ಯಾಟ್ಲ್ ಫೀಡ್ ಮಾರದ್ವಿ ಅಂದ್ರಲ್ಲ, ಅಂದ್ರೆ ನಿಮ್ಮಲ್ಲಿ ಹೈನುಗಾರಿಕೆ ತುಂಬಾ ಇದೆಯಾ? ಹೌದು, ನಮ್ಮಲ್ಲಿ ಹೈನುಗಾರಿಕೆನೂ ಹಾಗಾಗಿ ಅದು ಕೂಡ ಮಾರ್ತಿದ್ದೀವಿ. ಈಗ ನಿಮ್ಮ ಕೌಂಟರಲ್ಲಿ ಏನೇನು ಸಿಗುತ್ತೆ? ಕಡಲೆ ಹಿಂಡಿ ಇದೆ, ಭೂಸ ಇದೆ, ಕ್ಯಾಟಲ್ ಫೀಡ್ ಇದೆ, ಮತ್ತೆ ಜೈವಿಕ ಗೊಬ್ಬರಗಳಾದ ಒಂಗೆ ಹಿಂಡಿ, ಬೇವಿನ ಹಿಂಡಿ, ಮತ್ತೆ ತೆಂಗಿನ ಗಿಡಕ್ಕೆ ಬೇಕಾದಂಥ ಕೆಲವು ಜೈವಿಕ ಗೊಬ್ಬರಗಳು, ಟಾರ್ಪಲ್ಲು, ಮತ್ತೆ ಸ್ಪ್ರೇಯರು, ಇವು ಎಲ್ಲ ವಸ್ತುಗಳನ್ನು ಮಾರಾಟ ಮಾಡ್ತೀವಿ. ನೀವು ಎಲ್ಲಿಂದ ತಗೋತೀರಿ? ನಾವು ಇವನ್ನ ಬಲ್ಕಾಗಿ ಒಳ್ಳೊಳ್ಳೆ ಕಂಪ್ನಿಗಳ ಹತ್ರ ನೇರ ಕಂಪ್ನಿಯಿಂದ ಖರೀದಿ. ಆ ಮಾಹಿತಿ ಎಲ್ಲ ಹೇಗೆ ಸಂಗ್ರಹಣೆ ಮಾಡಿದ್ರಿ? ಯಾರ ಹತ್ರ ಖರೀದಿ ಮಾಡಿದ್ರೆ ನಿಮಗೆ ಅತ್ಯಂತ ಕಡಿಮೆ ದರದಲ್ಲಿ ಇವೆಲ್ಲ ಸಿಗುತ್ತೆ ಅನ್ನೋದು ಗೊತ್ತಾಯಿತು? ಯಾರು ಸಹಾಯ ಮಾಡಿದ್ರು? ಮೊದಲಿಗೆ ನಮಗೆ ಸಹಾಯ ಮಾಡಿದವರು ಜೆ ಡಿ ಅವರ ಮುಖಾಂತರ ಸ್ವರ್ಣಭೂಮಿ ರೈತ ಉತ್ಪಾದಕ ಕಂಪನಿ ಅಂತೇಳಿ ದಬ್ಬೆಘಟ್ಟದಲ್ಲಿದೆ, ಅವರನ್ನು ಮೊದಲು ಭೇಟಿ ಮಾಡಿ ಅವರಿಂದ ಏನೇನು ಎಲ್ಲಿಂದ ತರಿಸ್ಕೊತಾ ಇದ್ದೀರಿ ಏನು ಅಂತ ಹೇಳಿದಾಗ ಅವರು ತುಮಕೂರಿನಲ್ಲಿ ಒಂದು ಕಂಪ್ನಿ ಹೇಳಿದ್ರು ಟಾರ್ಪಲ್ ತರಿಸ್ಕೊಳ್ಳಿಕ್ಕೆ, ಮತ್ತು ಅಗ್ರಿಮೆಂಟ್ ಕಂಪ್ನಿಯಿಂದ ಸ್ಪ್ರೇಯರ್ ತರಿಸ್ಕೊಳ್ಳಿಕ್ಕೆ ಒಂದು ಅನುಕೂಲ ಮಾಡಿಕೊಟ್ರು. ಅವ್ರನ್ನ ನಾವು ಫೋನ್ ಮೂಲಕ ಕಾಂಟ್ಯಾಕ್ಟ್ ಮಾಡಿದಾಗ ನಮಗೆ ಯಾವ ರೀತಿ ಎಷ್ಟೆಷ್ಟು ಹಾಕ್ಕೊಡ್ತೀರಿ, ಏನು ಏನು ಲಾಭ ಇಟ್ಕೋಬೋದು ನಿಮ್ಮಿಂದ, ನಮಗೆ ಏನು ಮಾರ್ಜಿನ್ ಸಿಗುತ್ತೆ ಅಂತ ಕೇಳಿದಾಗ ಒಂದು 10% ಆರು ಪ್ರಾಫಿಟ್ ಸಿಗುವಂಥ ಒಂದು ಮಟ್ಟದಲ್ಲಿ ಅವ್ರು ನಮ್ಗೆ ಹಾಕ್ಕೊಟ್ರು. ಮತ್ತು ನಮಗೆ ಕ್ವಾಲಿಟಿ ಕ್ವಾಂಟಿಟಿ ಎರಡೂ ಚೆನ್ನಾಗಿರಬೇಕು. ರೈತರಿಗೆ ನಾವು ಕೊಡುವಂಥ ವಸ್ತು ಉತ್ತಮವಾಗಿರಬೇಕು. ಉತ್ತಮವಾಗಿದ್ದರೆ ಮಾತ್ರ ಬರಲಿಕ್ಕೆ ಸಾಧ್ಯ. ಸುಮ್ಮನೆ ದುಡ್ಡನ್ನೇ ನಾವು ಆಧಾರವಾಗಿಟ್ಕೊಂಡು ಮಾಡಲಿಕ್ಕಾಗಲ್ಲ. ರೈತರಿಗೆ ಸರ್ವಿಸ್ ಕೊಡಬೇಕು. ಆ ಸರ್ವಿಸ್ ಕೊಡುವಂಥ ಸಂದರ್ಭದಲ್ಲಿ ಈಗ ಟಾರ್ಪಲ್ದು ಒಂದು ಮಿನಿಮಮ್ ಒಬ್ಬ ರೈತ ಕೃಷಿಗೆ ಬಳಸುವಂಥದ್ದು ಒಂದು 300 GSM ಇರಲೇಬೇಕು. ಈ ಕೆಲವು ಕಂಪ್ನಿಗಳು ಏನು ಮಾಡ್ತವೆ ಅಂದರೆ 250 GSM ಇರೋದನ್ನೇ 300 GSM ಅಂತ ಸೀಲ್ ಹಾಕಿ ಮೋಸ ಮಾಡುವಂಥ ಒಂದು ಪ್ರಾಕ್ಸಿ ಮಾಡುವಂಥ ಒಂದು ಸಂದರ್ಭ ಇರುತ್ತೆ. ಅಂಥ ಸಂದರ್ಭದಲ್ಲಿ ನಾವು ಅದನ್ನ ಆಕಾರ ಕಂಪ್ನಿಗಳನ್ನು ತರಿಸಿ ಅದರಲ್ಲಿ ನಮ್ಗೆ ಯಾವ್ದು ಕ್ವಾಲಿಟಿ ಆಗಿರುತ್ತೆ ಅದನ್ನು ಇಟ್ಕೊಳ್ತೀವಿ. ನಾವು ಕ್ವಾಲಿಟೀಲಿ ಕಾಂಪ್ರಮೈಸೇ ಆಗಲ್ಲ. ಅದರಲ್ಲಿ ಏನಾದ್ರು ಸ್ವಲ್ಪ ವ್ಯತ್ಯಾಸ ಇದೆ ಅಂದರೆ ಇಡೀ ಬಂಡಲ್ನೇ ಕಳಿಸ್ಬಿಡ್ತೀವಿ. ಈಗ ಈ ಎಲ್ಲ ಏನು ಪರಿಕರಗಳನ್ನು ಖರೀದಿ ಮಾಡೋದಕ್ಕೆ ಬಂಡವಾಳಕ್ಕೆ ಏನು ಮಾಡಿದ್ರಿ? ಈ ಜನಗಳಿಂದ ವಸೂಲಿ ಮಾಡಿದ್ದಂಥ ಹಣ ಐತಲ್ಲ, ಒಬ್ಬ ರೈತನಿಂದ 1,000 ರೂಪಾಯಿ ಅಂದರೆ ಅದನ್ನ ಹಾಗೆ ಇಟ್ಕೋಬೇಕಲ್ವ ನೀವು? ಅದನ್ನೇ ಬಂಡವಾಳವಾಗಿ ಕನ್ವರ್ಟ್ ಮಾಡ್ಕೊಂಡಿದ್ದೀವಿ. ನಿಮಗೆ ಮ್ಯಾಚಿಂಗ್ ಗ್ರಾಂಟ್ ಸಿಕ್ಕಿಲ್ಲ? ಮ್ಯಾಚಿಂಗ್ ಗ್ರಾಂಟ್ 10 ಲಕ್ಷ ಸಿಕ್ಕಿದೆ. ಮತ್ತೆ 10 ಲಕ್ಷ ಏನು ಮಾಡಿ? 10 ಲಕ್ಷ ಮತ್ತೆ ಇದು ಇದರಲ್ಲಿ ಈಗ ನಾವು ಎಣ್ಣೆಗಾಣಕ್ಕೆ ಸ್ವಲ್ಪ ಹಾಕಿದ್ದೀವಿ, 25% ಎಣ್ಣೆಗಾಣಕ್ಕೆ ಹಾಕ್ಬೇಕಾಯ್ತು, ಅದಕ್ಕೆ ಹಾಕಿದ್ದೀವಿ. ಮತ್ತೆ ಟ್ರ್ಯಾಕ್ಟರ್ಗೆ 25% ಹಾಕಿದ್ದೀವಿ. ಬಿಲ್ಡಿಂಗ್ ಬಾಡಿಗೆಗೆ ಅಡ್ವಾನ್ಸ್ ಕೊಡಬೇಕು. ಮತ್ತೆ ಪ್ರತಿನಿತ್ಯ ಬಾಡಿಗೆ ಇದೆ, ಆಡಳಿತ ವೆಚ್ಚ ಇದೆ, ಇವಕ್ಕೆಲ್ಲ ಬಳಸ್ತಾ ಇದ್ದೀವಿ. ಇನ್ನು ಉಳಿದದ್ದು ಕಂಪ್ನಿನಲ್ಲಿ ಎಲ್ಲ ಬಂಡವಾಳ ಪದಾರ್ಥಗಳ ಮೇಲೆ ಬಂಡವಾಳ ಅಲ್ಲಿದೆ. ಓಕೆ, ಅಂದರೆ ಈಗ ನಿಮ್ಮದು ಸೇಲ್ಸ್ ಚೆನ್ನಾಗಿದೆ? ಕೌಂಟರ್ ಸೇಲ್ಸ್ ಪರವಾಗಿಲ್ಲ. ಪರವಾಗಿಲ್ಲ ಅಂದರೆ ನಿಮ್ಮ ಸದಸ್ಯರು ಅಷ್ಟೇ ಬರ್ತಾರೋ ಅಥವಾ ಬೇರೆ ರೈತರು? ಬೇರೆ ರೈತರಿಗೂ ನಾವು ನಮ್ಮ ಇದನ್ನು ಕೊಡ್ತಾ ಇದ್ದೀವಿ, ಎಲ್ಲಿಂದ ಬೇಕಾದರೂ ಬರ್ಬೋದು. ಈಗ ನೀವು ಕಡಿಮೆ ದರದಲ್ಲಿ ಮಾರ್ತೀನಿ ಅಂತೀರಿ, ಅಂದರೆ ಒಂದು ಗುಣಮಟ್ಟ, ಎರಡನೇದು ದರ ಅಂದರೆ ಬೇರೆಯವ್ರು ಇಟ್ಕೊಳ್ಳೋ ಅಷ್ಟು ಲಾಭ ನೀವು ಇಟ್ಕೊಳ್ಳಲ್ಲ ಅಲ್ವಾ? ಅದರಿಂದ ನಿಮ್ಮ ವ್ಯಾಪಾರಕ್ಕೆ ಏನು ತೊಂದರೆ ಆಗಿಲ್ವಾ? ಲಾಭಾಂಶ ಕಡಿಮೆ ಇದೆ, ಆದ್ರೆ ನಾವು ಕೊಡ್ತಾ ಇರೋದು ರೈತರು ತಾನೆ. ರೈತರನ್ನ ಒಳಿತನ್ನ ನೋಡ್ಬೇಕು ವಿನ ನಮ್ಮ ಲಾಭನೇ ಅತಿ ಮುಖ್ಯ ಅಲ್ಲ. ನಾವು ಸರ್ವಿಸ್ ಮಾಡೋದಕ್ಕೆ ಬಂದಿರತಕ್ಕಂಥ ಸಂಸ್ಥೆ ಇದು. ಅಲ್ಲಪ್ಪ, ಸೇವೆ ಹೌದು ಹೌದು, ಆದ್ರೆ ಲಾಭನೂ ಕೂಡ ಬೇಕು. ಲಾಭನೂ ಬೇಕು, ಆದ್ರೆ ಹೆಚ್ಚಿನ ಆಸೆಯನ್ನ ಜಾಸ್ತಿ ಇಡಬಾರದು ಅನ್ನೋದು ನಮ್ಮ ಉದ್ದೇಶ. ಆದ್ರೆ ನೀವು ಬದುಕಬೇಕಲ್ಲ. ನಾವು ಬದುಕುದು ಅಂತಂದ್ರೆ ಇದೆಯಲ್ವಾ, ಮುಂದೆ ವ್ಯಾಪಾರ ವಹಿವಾಟು ಜಾಸ್ತಿ ಆದಾಗ ಈಗ ಒಂದು 15% ಒಂದೇ ಸಾರಿ ಲಾಭ ಮಾಡೋದಕ್ಕಿಂತ ಒಂದು 10% ಲಾಭ ಮಾಡ್ಕೊಂಡು ಅದರಲ್ಲೇ ಆಡಳಿತ ವೆಚ್ಚ ವಗೈರೆನ ಸರಿದೂಗಿಸಿದ್ರೆ ವ್ಯಾಪಾರ ಜಾಸ್ತಿ ಆದಾಗ ಅದೇ ಜಾಸ್ತಿ ಆಗುತ್ತೆ. ಅದು ಬಿಟ್ಟು ಈಗ 10 ರೂಪಾಯಿ ಮಾರೋ ಪದಾರ್ಥನ 15 ರೂಪಾಯಿ ಅಂತ ಮಾಡ್ಕೊಂಡು ಕೂತ್ಕೊಂಡಾಗ ಆಗುವಂಥ ನಷ್ಟಕ್ಕಿಂತ 10 ರೂಪಾಯಿಗೆ ಹೋದರೆ ಈಗ ಸಂಜೆನೂ 1 ಮಾರೋದಕ್ಕಿಂತ 10 ರೂಪಾಯಿಗೆ 3 ಮಾರಿದ್ರೆ 30 ರೂಪಾಯಿಗೆ ವ್ಯಾಪಾರ ಆಗುತ್ತಲ್ವಾ? ಈಗ ನಿಮ್ಮ ಉದ್ದೇಶ ಏನಿದೆ ಅದನ್ನು ನೀವು ಅರ್ಥ ಮಾಡಿಸ್ತಾ ಇದ್ದೀರಾ ಬೇರೆ ರೈತರಿಗೆ? ಪ್ರಯತ್ನ ಪಡ್ತಾ ಇದ್ದೀವಿ. ಅಂದರೆ ಎಲ್ಲಿ ತನಕ ನೀವು ಕಡಿಮೆ ಕೊಡ್ತೀರೋ ಅಲ್ಲಿ ತನಕ ತಗೊಂಡು ನಿಮ್ಮಲ್ಲಿ ಮುಗಿದ ಮೇಲೆ ಬೇರೆ ಕಡೆ ಹೋಗುವಂಥ ಪರಿಸ್ಥಿತಿ ಬರಬಾರ್ದು. ಇಲ್ಲ, ಆ ಥರ ಬರಬಾರ್ದು ಅನ್ನೋ ಒಂದು ಕಾರಣಕ್ಕೋಸ್ಕರವಾಗಿ ಈಗ ಭತ್ತ ಖರೀದಿ ಮಾಡಿ ಅದನ್ನು ಅಲ್ಲಿಂಗ್ ಮಾಡಿಸಿ ಕಡಿಮೆ ದರ ಉತ್ತಮವಾದ ರೈತರಿಗೂ ಈಗ ಒಬ್ಬ ದಳ್ಳಾಳಿ ಕೊಡ್ತಾರಲ್ಲ ಅದಕ್ಕಿಂತ 100 ರೂಪಾಯಿ ಹೆಚ್ಚಾಗಿ ಕೊಟ್ಟಾರು ಭತ್ತನ ನಾವೇ ಖರೀದಿ ಮಾಡಿ ಅದನ್ನು ಪ್ಯಾಕ್ ಮಾಡಿ ಟ್ರೇಡ್ ಮಾರ್ಕ್ ಮಾಡೋಣ ಅಂತೇಳಿ ಒಂದು ಬ್ರ್ಯಾಂಡಿಂಗ್ ಮಾಡೋಣ ಅಂತೇಳಿ ಈಗ ಅದನ್ನು ಸಹ ಪ್ರಯತ್ನ ಪಟ್ಟಿದ್ದೀವಿ. ಅದಕ್ಕೂ ನಮ್ಮ ಜಾಯಿಂಟ್ ಡೈರೆಕ್ಟರ್ ಸಾಹೇಬರು ಕೃಷಿ ಇಲಾಖೆಯಿಂದ ಅದಕ್ಕೂ ಸಹ ಅನುದಾನ ಕೊಡ್ತೀವಿ ಅಂತ ಒಪ್ಕೊಂಡಿದ್ದಾರೆ. ಅಂದರೆ ಎಲ್ಲದಕ್ಕೂ ನೀವು ಸರ್ಕಾರನೇ ನೋಡೋದು ತಪ್ಪಲ್ವೇ? ಸರ್ಕಾರದಿಂದ ಬರುವಂಥದ್ದನ್ನು ನಾವು ತಗೊಳ್ಬೇಕು, ಇಲ್ಲಿವೇ ನಾವು ಲಾಭಾಂಶನ ಗಳಿಸ್ಬೇಕಲ್ವ? ಅಂದ್ರೆ ನಿಮ್ ಸ್ವಂತ ಕಾಲ ಮೇಲೂ ನೀವು ನಿಂತ್ಕೋಬೇಕು, ಸ್ವಂತ ಕಾಲಿನಲ್ಲಿ ನಿಲ್ಬೇಕು. ಅದಕ್ಕೋಸ್ಕರವಾಗಿ ಊರ್ಗೋಲ್ ಸಹಾಯ ಬೇಕೇ ಬೇಕಲ್ವಾ? ಆಯ್ತು ಗೌಡ್ರ, ಈಗ ಟ್ರ್ಯಾಕ್ಟರ್ ಇಂದ ಶುರು ಮಾಡೋಣ ಅಲ್ವಾ? ಈಗ ನೀವು ಟ್ರ್ಯಾಕ್ಟರ್ ತಗೋಬೇಕು ಅಂತ ಯಾಕೆ ತೀರ್ಮಾನ ಮಾಡಿದ್ರಿ? ಇಲ್ಲಿ ನಮ್ಮಲ್ಲಿ ತುಂಡು ಭೂಮಿ ಉಳುಮೆ ಜಾಸ್ತಿ. ನಮ್ಮ ಮಂಡ್ಯ ಜಿಲ್ಲೆ ಏನಪ್ಪಾ ಅಂದ್ರೆ ಜಮೀನ್ದಾರರು ಜಾಸ್ತಿ ಇಲ್ಲ, ಎಲ್ರಿಗೂ 1/2 ಎಕರೆ 1 ಎಕರೆ ಈ ಥರ ಇರುವಂತ ಸಂದರ್ಭದಲ್ಲಿ ಮಿನಿ ಟ್ರ್ಯಾಕ್ಟರ್ ತಗೊಂಡ್ರೆ ದನಗಳು ಮಾಡುವಂಥ ಕೆಲಸಗಳೆಲ್ಲನೂ ನಾವು ಅದರಲ್ಲೇ ಯಂತ್ರ ಮಿನಿ ಟ್ರ್ಯಾಕ್ಟರ್ ಮಾಡ್ಬೋದು. ಅದರಿಂದ ತುಂಡು ಭೂಮಿ ಹೊಂದಿರತಕ್ಕಂಥ ಸಣ್ಣ ಹಿಡುವಳಿದಾರರು, ಸಣ್ಣ ಹಿಡುವಳಿದಾರರಿಗೆ ಅರ್ಗು ಮೂಲೆ ಎಲ್ಲ ಕ್ಲೀನಾಗಿ ಇದು ಮಾಡಿಸೋದಕ್ಕೆ ಒಂದು ಅನುಕೂಲ ಆಗುತ್ತೆ ಅನ್ನೋ ಒಂದು ದೃಷ್ಟಿಯಿಂದ. ಎಷ್ಟು ಬಂಡವಾಳ ಹಾಕಿದ್ರಿ ಇಲಾಖೆಯಿಂದ? ಏನೇನು ಸಿಕ್ತು ಇಲಾಖೆಯಿಂದ ನಮಗೆ? ಒಟ್ಟಿಗೆ ಅದೊಂದು ಯಾವುದೋ ಒಂದು ಗ್ರ್ಯಾಂಟ್ನಿಂದ ಸಿಕ್ಕಿದ್ದು ಒಂದು 7.5 ಲಕ್ಷ ಗ್ರ್ಯಾಂಟ್ ಸಿಕ್ತು. ಆ 7.5 ಲಕ್ಷದ ಜೊತೆಗೆ ನಾವೊಂದು 2.5 ಲಕ್ಷ ಹಾಕಿ ಒಂದು ಟ್ರ್ಯಾಕ್ಟ್ರು, ಆ ಟ್ರ್ಯಾಕ್ಟ್ರಿಗೆ ಒಂದು ಕಲ್ಟಿವೇಟ್ರು, ಮತ್ತೆ ಒಂದು ಎಣ್ಣೆಗಾಣ ಟ್ರ್ಯಾಕ್ಟರ್ ಅಷ್ಟೇ ಹೇಳಿ, ಈಗ ಜೊತೆ ಈಗ 10 ಲಕ್ಷ ಬಂಡವಾಳ ಹಾಕಿ ಮೂರು ಪದಾರ್ಥ ತೆಗೆದುಕೊಂಡ್ವಿ. ಕಲ್ಟಿವೇಟರ್ ಒಂದೇನಾ? ಕಲ್ಟಿವೇಟರ್ ಒಂದೇ ಸಾಕಾಗತ್ತಾ? ಬೇರೆದು ಬೇಕಲ್ಲ? ಬೇರೆದು ಬೇಕು, ನೇಗ್ಲು ಬೇಕು. ಅಲ್ಲಿ ಬಾಡಿಗೆಗೆ ಯಾರೋ ಒಬ್ಬ ಸ್ನೇಹಿತರದೊಂದು ಬಾಡಿಗೆಗೆ ತಗೊಂಡು ಮಾಡ್ತಾ ಇದೀವಿ. ಈಗ ಅದನ್ನು ಈ ಸಾರಿ ಅದನ್ನು ಮಾಡೋಕೆ ಈ ಸೀಸನ್ ಅಲ್ಲಿ ರೆಡಿ ಮಾಡಿಸಕ್ಕೆ ಅಂದ್ರೆ ಈಗ ಆಲ್ಮೋಸ್ಟ್ ನಾವು ಹಾಕಿರೋ ಬಂಡವಾಳದಲ್ಲಿ 1 ಲಕ್ಷ ಬಂದ್ಬಿಡ್ತು ಅಂದ್ರಿ. ಹೇಗೆ ಬಂತು ದುಡ್ಡು? ರೈತರ ಹೊಲದಲ್ಲಿ ದುಡಿಮೆ ಮಾಡಿದ್ವಲ್ಲ. ಅಂದ್ರೆ ಈಗ ಟ್ರ್ಯಾಕ್ಟರ್ಗೊಬ್ಬ ಡ್ರೈವರ್ ಇಟ್ಕೊಂಡಿದ್ದೀವಿ. ಟ್ರ್ಯಾಕ್ಟರ್ಗೊಬ್ಬರು ಅಥವಾ ನೀವೇ ಡ್ರೈವ್ ಮಾಡ್ತೀರಾ? ಇಲ್ಲ ಇಲ್ಲ, ಒಬ್ರು ಡ್ರೈವರ್ನ ಗಂಟೆ ಲೆಕ್ಕದಲ್ಲಿ ಕೊಡ್ತೀವಿ ಪಾಪ. ಕೆಲಸ ಸಿಕ್ಕದಾಗ ಏನು ಕೆಲಸ ನಡೆಯುತ್ತೋ ಅದಕ್ಕೆ ಸಂಬಂಧಪಟ್ಟಂತೆ ಗಂಟೆ ಲೆಕ್ಕದಲ್ಲಿ ನಿನಗೆ ಕೂಲಿ ಕೊಡ್ತೀವಿ ಪಾಪ ಅಂತ ಹೇಳಿ ಕರ್ಕೊಂಡಿದ್ದೀವಿ. ಪ್ರತಿನಿತ್ಯ ಈಗ ಉಳುಮೆ ಕೆಲಸ ಇರುತ್ತೆ? ಪ್ರತಿನಿತ್ಯ ಇರಲ್ಲ ಸರ್. ಈ ಮಳೆ ಬಿದ್ದಾಗ ಮತ್ತೆ ತೋಟ ಉಳುಮೆ ಆಗೋದ್ರಿಂದ ಸಣ್ಣ ಟ್ರ್ಯಾಕ್ಟರ್ ಆದ್ರಿಂದ ತೋಟದ ಉಳುಮೆಗೆ ಯಥೇಚ್ಛ ಕರೀತಾರೆ. ಏನ್ ತಗೋತೀರಿ ಧಾರಣೆ ಗಂಟೆಗೆ? ಗಂಟೆಗೆ 800 ರೂಪಾಯಿ ಮಾಡಿದೀವಿ. ಹೌದಾ? ಬೇರೆಯವರೆಲ್ಲ ಎಷ್ಟು ಮಾಡ್ತಾರೆ? ಅವರು 900, 1,000 ಹಿಂಗೆಲ್ಲ ಮಾಡ್ತಾ ಇದ್ದಾರೆ ಮಿನಿ ಟ್ರ್ಯಾಕ್ಟ್ರು. ನಾವು 800 ರೂಪಾಯಿ. ಅದು ನನ್ನ ಷೇರುದಾರರಾಗ್ಬೋದು ಅಥವಾ ಹೊರಗಡೆಯವರಾಗ್ಬೋದು, ಒಟ್ಟಾರೆ ನಮ್ಮ ಹೋಬಳಿಯ ರೈತರಿಗೆ ಮೊದಲ ಆದ್ಯತೆ. ನನ್ನ ಹೋಬಳಿಯ ರೈತರು ಹೊರತುಪಡಿಸಿ ಬೇರೆಯವ್ರು ಏನಾದ್ರು ಬಂದರೆ ಅವ್ರಿಗೂ ಕಳಿಸ್ಕೊಡ್ತೀವಿ ಫ್ರೀ ಆಗಿದ್ದಂಥ ಟೈಮ್ನಲ್ಲಿ. ಈಗ ಒಂದು ಟ್ರ್ಯಾಕ್ಟ್ರಿಂದ ಉಳುಮೆ ಮಾಡಿಸಿ ಆ ಟ್ರ್ಯಾಕ್ಟರ್ ಏನು ದುಡಿಬೇಕಿತ್ತು ಆ ಬಂಡವಾಳ ದುಡಿಸ್ಕೊತಾ ಇದ್ದೀವಿ ಅಲ್ವಾ? ನಿಧಾನವಾಗಿ ನಿಮ್ಮ ಸಾಲನೂ ಕೂಡ ತೀರ್ತಾ ಇದೆ ಅಲ್ವೇ? ನಾವು ಹಾಕಿರೋ ಬಂಡವಾಳ ಈಗ 1 ಲಕ್ಷ ಬಂದ್ಬಿಟ್ಟಿದೆ. ನಾವು 1.5 ಲಕ್ಷ ಅದಕ್ಕೆ ಹಾಕಿದ್ವಿ. ಆದರೂ ಟ್ರ್ಯಾಕ್ಟರ್ ರಿಪೇರಿ ಮಾಡಬೇಕು, ಅದೆಲ್ಲ ಕಳೀತಾ ಇದೀವಿ. ಅವತ್ತಿಂದ ಅವತ್ತಿನ ಸಂದರ್ಭದಲ್ಲಿ ಆಯಿಲ್ಲು, ಡೀಸೆಲ್ಲು ಮತ್ತೆ ಟ್ರ್ಯಾಕ್ಟರ್ ಡ್ರೈವರ್ ವೆಚ್ಚ ಎಲ್ಲಾನು ಕಳೆದು ಈಗ ನಾವು 1 ಲಕ್ಷ ರೀಚ್ ಆಗಿದ್ವಿ. ಸಾಲ ತೀರದ ಮೇಲೆ ಏನ್ ಬರುತ್ತೋ ಅದೆಲ್ಲ ಆದಾಯ, ಅದೆಲ್ಲ ಆದಾಯಕ್ಕೆ ಹೋಗುತ್ತೆ. ಆಯ್ತು, ಈಗ ಎಣ್ಣೆಗಾಣದ ಬಗ್ಗೆ ಹೇಳಿ. ಎಣ್ಣೆಗಾಣನ 2,80,000 ರೂಪಾಯಿ ಬಂಡವಾಳ ಹಾಕಿದೀವಿ ಈಗ ಆಲ್ರೆಡಿ. ಎಲ್ಲಿಂದ ತಂದ್ರಿ ಗಾಣವ? ಅಲ್ಲೇ ಮಂಡ್ಯದಲ್ಲಿ ಆಕಾಶ್ ಏಜೆನ್ಸಿ ಅಂತ ಇದೆ, ಅವ್ರ ಹತ್ರ ತಗೊಂಡಿದ್ದೀವಿ. ಅದನ್ನು ಇನ್ನೂ ಇನ್ಸ್ಟಾಲ್ ಮಾಡಿಲ್ಲ. ಈಗ ಹೊಸ ಆಫೀಸ್ ಓಪನ್ ಮಾಡಿದಾಗ ಅಲ್ಲಿ ಇನ್ಸ್ಟಾಲ್ ಮಾಡಲಿಕ್ಕೆಲ್ಲ ಸ್ಥಳ ನಿಗದಿ ಮಾಡ್ಕೊಂಡಿದ್ದೀವಿ. ಯಾಕೆ ಎಣ್ಣೆಗಾಣ ಹಾಕ್ಬೇಕು ಅನ್ನಿಸ್ತು ತಮಗೆ? ಸರ್, ನಾವು ಇವತ್ತು ಏನು ಈ ಪ್ಯಾಕೆಟ್ ಎಣ್ಣೆ ತತ್ತಾ ಇದ್ದೀವಿ, ಇವೆಲ್ಲ ಪೆಟ್ರೋಲಿಯಂ ಉತ್ಪನ್ನಗಳ ಜೊತೆಯಲ್ಲಿ ಮಿಕ್ಸ್ ಆಗಿ ಬರ್ತಾ ಇರುವಂಥದ್ದು. ಆದ್ದರಿಂದ ನಾವು ನಮ್ಮದೇ ಹೋಬಳಿನಲ್ಲಿ ಬೇಕಾದಷ್ಟು ತೆಂಗು ಬೆಳಿತೀವಿ. ಆ ರೈತರು ತೆಂಗಿನ ಎಣ್ಣೆನ ಬಳಸ್ಬೋದು. ಈಗ ನಾವು ನಮ್ಮ ಕಂಪ್ನಿಯಿಂದಲೇ ಮಾರಾಟ ಮಾಡೋದಕ್ಕಿಂತ ರೈತರು ತಂದು ಕೊಟ್ಟರೆ ಅವ್ರಿಗೂ ಎಣ್ಣೆನ ಆಡಿಸ್ಕೊಡೋಣ ಅಂತ ಅಭಿಪ್ರಾಯಪಟ್ಟಿದ್ದೀವಿ. ಮತ್ತು ನಾವು ಖರೀದಿ ಮಾಡಿ ಅದನ್ನು ಎಣ್ಣೆ ಆಡಿಸಿ ಉತ್ಕೃಷ್ಟವಾದಂಥದ್ದು ಅಂದರೆ ಪ್ಯೂರಿಫೈ ಆಗಿ ರೆಡಿ ಮಾಡಿ ಕಂಪ್ನಿನೂ ಲಾಸ್ ಆಗದಂತಾರೆ. ನಾವು ಖರೀದಿದಾರದ ಮಟ್ಟನ ನೋಡಿಕೊಂಡು ನಮ್ಮದೇ ಒಂದು ಬ್ರ್ಯಾಂಡಿಂಗ್ನಲ್ಲಿ ಮಾರಾಟ ಮಾಡೋಣ ಅಂತ. ಎಣ್ಣೆ ಸದ್ಯಕ್ಕೆ ಕೊಬ್ಬರಿ ಎಣ್ಣೆ ಮಾಡಿ, ಕೊಬ್ಬರಿ ಎಣ್ಣೆ ಮತ್ತು ಕಡಲೆಕಾಯಿನ ಕೆ ಆರ್ ನಗರ ಸೈಡಲ್ಲಿ ನಾವು ಈಗಾಗಲೇ ಒಂದೆರಡು ಕಡೆ ವಿಸಿಟ್ ಕೊಟ್ಟು ಬಂದಿದ್ದೀವಿ. ಕೆ ಆರ್ ನಗರದ ಸುತ್ತಲ್ಲಿ ಬೇಸಿಗೆ ಇದು ಉತ್ತಮವಾದಂಥ ಕಡಲೆಕಾಯಿ ಬೆಳೀತಾರೆ. ಅವರಿಂದ ಟನ್ಗಟ್ಟಲೆ ಖರೀದಿ ಮಾಡ್ಕೊಂತಂದು ಅದನ್ನು ಕಡಲೆಕಾಯಿ ಎಣ್ಣೆನು ಮಾಡೋಣ ಅಂತ ನಾವು ಆಡಳಿತ ಮಂಡಳಿಯವರೆಲ್ಲ ಒಮ್ಮತದಿಂದ ತೀರ್ಮಾನ ತಗೊಂಡಿದ್ದೀವಿ. ಈಗ ಒಂದೇ ಗಾಣದಲ್ಲಿ ಕೊಬ್ಬರಿನೂ ಆಡಿಸ್ಬೋದು, ನೆಲಗಡ್ಲೆನೂ ಆಡಿಸ್ಬೋದು, ಮಾಡಿಸ್ಬೋದು, ಆಡ್ಬೋದು. ಈಗೆಲ್ಲ ಮರದ ಗಾಣ ಅಂತ ಹೋಗ್ತಾರೆ, ನಿಮ್ಮ ಗಾಣ ಎಂಥದ್ದು? ನಮ್ಮದು ಎಲೆಕ್ಟ್ರಿಕ್ದೆ, ಆರ್ ಪಿ ಎಂ ಇದೆಯಲ್ಲ ಸ್ಪೀಡು, ಅದರಲ್ಲಿ ನಮ್ಮದು ನಿಧಾನವಾಗಿ 1440 ಆರ್ ಪಿ ಎಂ ಇರುವಂಥ ಗಾಣನ ತಗೊಂಡಿದ್ದೀವಿ. ಅಂದರೆ ಮರದ ಗಾಣ ಹೆಂಗೆ ನಿಧಾನದಲ್ಲಿ ಸುತ್ತುತ್ತೋ ಅದೇ ರೀತಿ ಇದುವೆ, ಉಡಂದೆ ಇದುವೆ. ಇದು ಸ್ಪೀಡ್ ಕಡಿಮೆ, ಕಡಿಮೆ ಸ್ಪೀಡಲ್ಲಿ ಇದು ಮಾಡಿದಾಗ ಎಣ್ಣೆ ಬಿಸಿ ಬರಲ್ಲ, ಅದರಿಂದ ಉತ್ಕೃಷ್ಟವಾದಂಥ ಎಣ್ಣೆ ಬರುತ್ತೆ. ವಿಟಮಿನ್ ಏನಿದೆ ಅದರಲ್ಲಿ ಬರ್ತಕ್ಕಂಥ ವಿಟಮಿನ್ಗಳು ಯಾವುದನ್ನು ನಾಶ ಆಗದಂತೆ ಇರುತ್ತೆ ಅನ್ನೋ ಒಂದು ದೃಷ್ಟಿಯಿಂದ ಕಡಿಮೆ ಆರ್ ಪಿ ಎಮ್ಮಲ್ಲಿ ಗಾಣ ಓಡುವಂಥ ಒಂದು ಇದನ್ನು. ಸಾಮಾನ್ಯವಾಗಿ ನಮ್ಮ ಭಾಗದಲ್ಲಿ ಯಾರು ಕೊಬ್ಬರಿ ಎಣ್ಣೆ ತಿನ್ನಕ್ಕೆ ಬಳಸಲ್ಲ. ಇಲ್ಲ ಸರ್, ಈಗ ಇತ್ತೀಚೆಗೆ ಎಲ್ಲ ಗ್ರಾಮಗಳಲ್ಲಿ ಚಾಲ್ತಿ ಮಾಡ್ತಾ ಇದ್ದಾರೆ. ಉದಾಹರಣೆಗೆ ನಾನು ಸದಾ ಕೊಬ್ಬರಿ ಎಣ್ಣೆ ಮತ್ತೆ ಕಡಲೆಕಾಯಿ ಎಣ್ಣೆನೆ ಬಳಸ್ತಾ ಇರೋದು ಅಡುಗೆಗೆ. ನಿಮ್ಮ ಮನೆಯವರು ಒಪ್ಕೊಂಡ್ರ? ಮನೆಯವರು ಈಗಾಗಲೇ 5-6 ವರ್ಷದಿಂದ ಅವರೇ ಬಳಸ್ತಾ ಇದ್ದಾರೆ. ಹೌದಾ? ಹೌದು. ಏನು ಅಡ್ವಾಂಟೇಜ್ ಕೊಬ್ಬರಿ ಎಣ್ಣೆದು? ಕೊಬ್ಬರಿ ಎಣ್ಣೆ ಮಾಡಿದ್ರೆ ಸರ್ ತಕ್ಷಣ ಊಟ ಮಾಡ್ಕೋಬೇಕು. ಜಾಸ್ತಿ ಹೊತ್ತು ಬಿಸಿ 6 ತನಕ ಮಡಗಿದ್ರೆ ಅದು ಏನಾಯ್ತದೆ, ಊಟ ಮಾಡ್ಲಿಕ್ಕೆ ಇದು ಮಾಡಿದಾಗ ಕೊಬ್ಬರಿ ಎಣ್ಣೆ ಸ್ಮೆಲ್ ಬರುತ್ತೆ. ಅದೇ ಬಿಸಿ ಬಿಸಿ ಇದ್ದಾಗ ಇದು ಮಾಡ್ಕೋಬೋದು. ಇವತ್ತೆಲ್ಲ ಅವಿಭಕ್ತ ಕುಟುಂಬಗಳು ಇಲ್ಲ, ಎಲ್ಲ ಸಣ್ಣ ಸಣ್ಣ ಕುಟುಂಬ ಆದ್ರಿಂದ ಗಂಡ ಹೆಂಡತಿ ಮಕ್ಕಳು ಈ ರೀತಿ ಇರೋದ್ರಿಂದ ಅವ್ರಿಗೆ ಮಾಡ್ಕೊಂಡು ಊಟ ಮಾಡ್ಕೊಂಡ್ರೆ ಇತ್ಲಾಗ ಆರೋಗ್ಯನೂ ಚೆನ್ನಾಗಿರುತ್ತೆ. ಅಲ್ಲಪ್ಪ, ಬಳಸ್ತಿರೋದೇ ಕೊಬ್ಬರಿ ಎಣ್ಣೆ, ವಾಸನೆ ಬಂದ್ರೇನು? ಬಂದ ಕೆಲವರು ವಾಸನೆ ಚೆನ್ನಾಗಿಲ್ಲ ಹಾಗೆ ಹೀಗೆ ಅಂತ ಏನಾದ್ರು ಅಂತಾರಲ್ಲ, ಅಂಥವ್ರಿಗೆ ಒಂದು ಅನುಕೂಲ ಆಗುತ್ತೆ. ಅದಕ್ಕೆ ಬಿಸಿನಲ್ಲೇ ಊಟ ಮಾಡಿದ್ರೆ ಒಳ್ಳೇದು. ಆಯ್ತು, ಊಟದ ಸರಿ. ಏನಾದ್ರು ಕರಿಯೋದಾದರೆ? ಕರಿಯೋದು ಅಂದರೆ ಜಾಸ್ತಿ ದಿನ ಇಟ್ಕೊಳ್ಳೋಕೆ ಆಗದೇ ಇದ್ರು ಒಂದು 8 ದಿನ 10 ದಿನ ಇಟ್ಕೊಂಡು ಬಳಸ್ಕೊಳ್ಳೋದಾದ್ರೆ ಉತ್ತಮವಾಗಿರುತ್ತೆ ಸರ್. ಹೌದಾ? ಅಂದರೆ ಈಗ ನಿಮ್ಮ ಮನೆಯಲ್ಲಿ ನೀವು ಕೊಬ್ಬರಿ ಎಣ್ಣೆ? ಕೊಬ್ಬರಿ ಎಣ್ಣೆ ಮತ್ತು ಕಡಲೆಕಾಯಿ ಎಣ್ಣೆನ ಬಳಸ್ತೀವಿ. ಓಹೋ, ಸೂರ್ಯಕಾಂತಿ ಎಣ್ಣೆ ಏನಾದ್ರು ಮಾಡೋ ಉದ್ದೇಶ ಇದೆಯಾ? ನಮ್ಮಲ್ಲಿ ಸೂರ್ಯಕಾಂತಿ ಬೀಜ ಸಿಗೋದಿಲ್ಲ, ಸಿಕ್ಕಿದ್ರೆ ಮಾಡೋಣ ಅಂತ. ಹೌದಾ? ಎಳ್ಳು? ಎಳ್ಳು ಸಿಗುತ್ತೆ, ಎಳ್ಳು ಮಾಡ್ತೀವಿ. ಎಳ್ಳು ಮಾಡ್ಬೋದು ಅಂದ್ರೆ ಏನ್ ಬೇಕಾದ್ರೂ ಎಣ್ಣೆ ಮಾಡ್ಬೇಕಾದ್ರೂ ಎಣ್ಣೆ ಪದಾರ್ಥ ಏನ್ ಬೇಕೋ ಅದೆಲ್ಲಾನು ಮಾಡ್ತೀವಿ. ಮಾಡ್ಬೇಕು ಆ ತರದ ಒಂದು ಗಾಣ ತಂದಿದ್ದೀವಿ ಅಲ್ವಾ? ಈಗ ನೀವು ಎಣ್ಣೆ ಏನೋ ಮಾಡ್ತೀರಿ, ಮಾರಾಟ ಹೇಗೆ ಮಾರಾಟ ಆಗುತ್ತಾ? ಅದ್ರ ಪ್ಯಾಕಿಂಗ್ ಹೇಗೆ, ಏನು ವ್ಯವಸ್ಥೆ ಮಾಡಿದಿರಿ? ಅದನ್ನೇ ಈಗ ನಮ್ಮ ಕೃಷಿ ಇಲಾಖೆಯಿಂದ ಅದಕ್ಕೂ ಒಂದು 3.5 ಲಕ್ಷ ಅನುದಾನ ಕೊಟ್ಟಿದ್ದಾರೆ. ಬ್ರ್ಯಾಂಡಿಂಗ್ ಮಾಡಿ ಪ್ಯಾಕಿಂಗ್ ಮಿಷಿನ್ ತಂದು ಪ್ಯಾಕಿಂಗ್ ಮಾಡುವ ಒಂದು ವ್ಯವಸ್ಥೆನ ಮಾಡೋಕೆ ಅಂತೇಳಿ ಅದು ಈಗ ಇಂದು ನಾಳೆನಲ್ಲಿ ನಮ್ಮ ಅಕೌಂಟ್ಗೆ ಅಮೌಂಟ್ ಬಂದು ಟ್ರಾನ್ಸ್ಫರ್ ಆಗುತ್ತೆ. ಅದರಲ್ಲೆಲ್ಲ ವ್ಯವಸ್ಥೆ ಮಾಡಬೇಕು ಅಂತ ಮಾಡಿದ್ದೀವಿ. ಅಂದರೆ ಅದನ್ನೆಲ್ಲ ಎಲ್ಲಿ ಖರೀದಿ ಮಾಡಬೇಕು ಅಂತ ಏನಾದ್ರು ಯೋಜನೆ ಹಾಕ್ಕೊಂಡಿದ್ದೀರಾ? ಎಲ್ಲರೂ ಹೋಗಿ ಬಂದಿದ್ದೀರಾ, ನೋಡಿದ್ದೀರಾ ಹೇಗೆ? ಅದು ಕೆಲವು ಕಡೆ ಈಗಾಗಲೇ ಬ್ರ್ಯಾಂಡಿಂಗ್ ಮಾಡಿರೋದೆಲ್ಲ ನೋಡ್ಕೊ ಬಂದಿದ್ದೀವಿ. ಇಲ್ಲಿ ಮಂಡ್ಯದಲ್ಲೇ ಕೆಲವು ಕಡೆ ಅದನ್ನು ಸಪ್ಲೈ ಮಾಡ್ತಾ ಇದ್ದಾರೆ, ಆಕಾಶ ಏಜೆನ್ಸಿ ಅಂತಿದೆ, ಅವರು ಎಲ್ಲ ಥರದ ಪ್ಯಾಕಿಂಗ್ ವ್ಯವಸ್ಥೆದು ಎಲ್ಲನೂ ಅವರೇ ಸಪ್ಲೈ ಮಾಡ್ತಾರೆ. ಅವ್ರ ಹತ್ರ ಮಾತಾಡಿದ್ದೀವಿ, ಅದನ್ನು ತರಿಸ್ಕೊಂಡು ವ್ಯವಸ್ಥೆ ಮಾಡಿ. ಏನು ಹೆಸರು ಇಡಬೇಕು ಅಂದ್ಕೊಂಡಿದ್ದೀರಿ ನಿಮ್ಮ ಎಣ್ಣೆ ಬ್ರ್ಯಾಂಡ್ಗೆ? ಸರ್, ನಮ್ಮದು ರಾಜರ ಸಂಸ್ಥೆ ಆದ್ದರಿಂದ ಅರಸು ಅಂತ ಬರಬೇಕು, ಆ ರೀತಿ ಯಾವುದೊಂದು ಟ್ರೇಡ್ ಮಾರ್ಕ್ ಮಾಡೋಣ. ಇನ್ನೂ ಹೆಸರು ಯೋಚನೆ ಮಾಡಿ? 2-3 ಕಡೆ 2-3 ಥರದ ಯೋಚನೆ ಮಾಡಿದ್ದೀವಿ, ಅದು ಇನ್ನೂ ನಿಗದಿ ಆಗಿಲ್ಲ. ಬ್ರ್ಯಾಂಡ್ ಇಡ್ತೀರಿ? ಬ್ರ್ಯಾಂಡ್ ಇಡ್ತೀವಿ, ಅರಸು ಹೆಸರೇ ಇರಬೇಕು ಅನ್ನೋದು ನಮ್ಮ ಒಂದು ಬ್ರ್ಯಾಂಡ್. ನೀವು ಅರಸರ ಥರ ಇರಬಹುದು ಅಂತ? ಹಾಗೇನಿಲ್ಲ, ಮೈಸೂರು ಮತ್ತು ಮಂಡ್ಯ ಜಿಲ್ಲೆನ ಕಾಪಾಡ್ದಂಥವರು ರಾಜಮನ್ ತಂದವರು, ಅವ್ರ ಹೆಸರು ಇರಲಿ ಅನ್ನೋದು ನನ್ನ ಉದ್ದೇಶ. ಆಯಿತು. ಈಗ ಭತ್ತ ಖರೀದಿ ಮಾಡಿ ಅಕ್ಕಿ ಮಾಡಬೇಕು ಅಂತಿದ್ದೀನಿ ಅಂತ ಅಂತಿದ್ದೀನಿ, ಅಂದರೆ ಒಂದು ರೈಸ್ ಮಿಲ್ಲು ಹಾಕಬೇಕು ಅನ್ನೋ ಉದ್ದೇಶ ಇದೆಯಾ ಅಥವಾ ಇರುವಂಥ ರೈಸ್ ಮಿಲ್ಲನ್ನು ಬಳಸಿ? ಇರುವಂಥ ರೈಸ್ ಮಿಲ್ಲಲ್ಲಿ ಬಳಸಿ ಮಾಡೋಣ ಅಂತ ಸರ್. ಈಗ ಸದ್ಯದ ಪರಿಸ್ಥಿತಿ ರೈಸ್ ಮಿಲ್ ಮಾಡಲಿಕ್ಕೆ ಆಗಲ್ಲ ಅಲ್ವಾ? ಹೌದು, ಬಂಡವಾಳ ಬೇಕಲ್ಲ ಸರ್. ಈಗ ಭತ್ತ ಖರೀದಿ ಶುರು ಮಾಡಿದ್ದೀರಾ? ಇನ್ನೂ ಪ್ರಾರಂಭ ಮಾಡಿಲ್ಲ ಸರ್, ಪ್ರಾರಂಭ ಮಾಡ್ತೀವಿ. ಮಾಡಬೇಕು. ಬಂಡವಾಳಕ್ಕೆ ಏನು ಮಾಡ್ತೀರಿ? ಬಂಡವಾಳಕ್ಕೆ SBI ಬ್ಯಾಂಕ್ ನೆರವನ್ನ ಕೇಳೋಣ ಅಂತ ಮಾಡಿದ್ದೀವಿ. ಹೌದಾ? ಅವ್ರು ಸುಮ್ಮನೆ ಕೊಡ್ತಾರೆ ಸಾಲ ನಿಮಗೆ? ಸುಮ್ಮನೆ ಕೊಡಲ್ಲ, ನಮ್ಮ ವಹಿವಾಟೆಲ್ಲ ನೋಡಿ ಕೊಡ್ತಾರೆ. ಆಯ್ತು, ಈಗ ಎಷ್ಟು ವಹಿವಾಟು ನಡೆಸ್ತಾ ಇದ್ದೀರಿ? ಈಗ 3 ವರ್ಷದಿಂದ ನಿಯರ್ 1 ಕೋಟಿ ವಹಿವಾಟು ಆಗಿದೆ. ಪ್ರತಿ ವರ್ಷ? ಇಲ್ಲ, 3 ವರ್ಷದಿಂದ ಒಂದು 35-40 ಲಕ್ಷ ಪ್ರತಿ ವರ್ಷ ವಹಿವಾಟು ಆಗ್ತಾ ಇದೆ. ಅದರಿಂದ ಈ ಸಾರಿ 3 ವರ್ಷದಿಂದ 1 ಕೋಟಿ ದಾಟ್ಬೋದು ಅಂತ ಅನ್ಕೊಂಡಿದ್ದೀನಿ. ಆಯ್ತು, ತುಂಬಾ ಕಡಿಮೆ ಅಲ್ವಾ? ಕಡಿಮೆ. ಎಲ್ಲ ಈಗ 10-20 ಕೋಟಿನಲ್ಲಿ ಮಾತಾಡ್ತಾರೆ FPO ದವರು, ನೀವಿನ್ನು 1 ಕೋಟಿನಲ್ಲೇ ಇದ್ದೀರಿ. ಅಲ್ಲ, ನಾನು ಇರೋದನ್ನ ನೇರವಾಗಿ ಹೇಳ್ಬೇಕು ಅನ್ನೋ ದೃಷ್ಟಿಯಿಂದ ಹೇಳ್ತಾ ಇದ್ದೀನಿ ಸರ್. ಆಯ್ತು, ಅಲ್ಲ ಸತ್ಯನೇ ಹೇಳ್ಬೇಕು. ಆದ್ರೆ ಯಾಕೆ ಜಾಸ್ತಿ ಮಾಡಕ್ ಆಗ್ಲಿಲ್ಲ ನಿಮ್ ಕೈಲಿ ಅಂತ ಕೇಳ್ತಾ? ನಾನು ಹೇಳಿದ್ನ ಸರ್, ನನ್ನ ಸ್ಥಳ ಅಂತ ಉತ್ತಮವಾಗಿ ಮಾರ್ಕೆಟಿಂಗ್ ವ್ಯಾಪಾರ ವಹಿವಾಟು ಚೆನ್ನಾಗಿ ನಡೀಲಿಲ್ಲ, ಲಾಸ್ಟ್ ಇಯರ್ ಬರ ಬೇರೆ ಬಂತು, ಅದರಿಂದ ಸ್ವಲ್ಪ ಇದಾಗಿದೆ. ಈಗ ಸ್ಥಳ ಬದಲಾವಣೆ ಆಗೋದ್ರಿಂದ ಉತ್ತಮವಾಗಿ ವ್ಯಾಪಾರ ಆಗುತ್ತೆ, ಮತ್ತೆ ಅಲ್ಲಿ ಫರ್ಟಿಲೈಸರ್ನು ಮಾರಾಟ ಮಾಡ್ಬೋದು. ಅಲ್ಲೊಂದು ಸ್ವಲ್ಪ ಗೋಡನ್ ಅಗಲವಾಗಿ ತಗೊಂಡಿದ್ದೀವಿ, ಅದರಿಂದ ಫರ್ಟಿಲೈಸರು ಮಾಡ್ಬೋದು ಅನ್ನೋ ಅಭಿಪ್ರಾಯದಿಂದ ಉತ್ತಮವಾದ ವ್ಯಾಪಾರ ಆಗುತ್ತೆ ಅಂತ ನಮ್ಮ ನಿರೀಕ್ಷೆ ಇದೆ ಸರ್. ಈಗ ಇಲಾಖೆ ನೆರವು ಸಿಕ್ತು, ಸರಿ, ಸಿಗಲಿಲ್ಲ ಅಂದಿದ್ರೆ? ಸಿಗಲಿಲ್ಲ ಅಂದಿದ್ರೆ ನಾವು ಅಲ್ಲೇ ರೈತರಲ್ಲೇ ಒಂದಿಷ್ಟು ಬಂಡವಾಳನ ಕೊಡಿ, ಒಂದು ತಿಂಗಳು 2 ತಿಂಗಳು ಬಳಸಿ ನಿಮ್ಮನ್ನ ಟರ್ನ್ ಓವರ್ ಮಾಡ್ತೀವಿ ಅಂತೇಳಿ. ಜೊತೆಗೆ ಈಗ ನಾವು ಕೆಲವು ಕಂಪ್ನಿಗಳಲ್ಲಿ ಈಗ ಟಾರ್ಪಲ್ ಆಗ್ಬೋದು ಅಥವಾ ಸ್ಪ್ರೇಯರ್ ಆಗ್ಬೋದು, ಕ್ಯಾಟ್ಲ್ ಫೀಡ್ ಆಗ್ಬೋದು, ಅಂಥ ಕಂಪ್ನಿಗಳಲ್ಲಿ ಒಂದು 15-20 ದಿನ ಸಾಲದ ರೂಪದಲ್ಲೂ ತರಿಸ್ಕೊತಾ ಇದ್ದೀವಿ. ಅದರಿಂದ ಸ್ವಲ್ಪ ಅವಕಾಶ. ನೀವು ಸಾಲ ಕೊಡ್ತೀರಾ? ನಾವು ಸಾಲ ಕೊಡಲ್ಲ. ಕೊಡಲ್ಲ. ಕ್ಯಾಶ್ ಆ್ಯಂಡ್ ಕ್ಯಾರಿ? ಕ್ಯಾಶ್ ಆ್ಯಂಡ್ ಕ್ಯಾರಿ. ತಗೋತಾರ? ತಗೋತಾರ ಸರ್. ಪಕ್ಕದ ಅಂಗಡಿಗಿಂತ ನಮ್ಮ ಅಂಗಡಿಲಿ 10 ರೂಪಾಯಿ ಕಡಿಮೆ ಇರುತ್ತೆ, ಅದರಿಂದ ತಗೋತಾರೆ. ದುಡ್ಡು ಕೊಟ್ಟೆ ತಗೋತಾರೆ? ಇಲ್ಲ, ನಾಳೆ ಕೊಡ್ತೀನಿ ದುಡ್ಡು, ಬರ್ಕೊಳ್ತೇನೆ, ಯಾರು ಹೇಳಲ್ಲ ಆ ಥರದ ಇದಿಲ್ಲ. ಸದಸ್ಯರಿಗೆ ಅಂತ ವಿಶೇಷವಾದ ರಿಯಾಯಿತಿ ಏನಾದ್ರು? ಇಲ್ಲ ಇಲ್ಲ ಸರ್, ಎಲ್ಲರೂ ಒಬ್ಬರೇ. ಎಲ್ಲರಿಗೂ ಒಂದೇ? ಒಂದೇ ಅಲ್ವಾ? ರೈತ ಅಂದ್ಮೇಲೆ ಮುಗೀತು. ಮುಗೀತು. ಎಲ್ಲರಿಗೂ ಒಂದೇ ದರ. ಮತ್ತು ನಿಮ್ಮ ಸದಸ್ಯತ್ವ ತಗೊಂಡಿದ್ದಕ್ಕೆ ಅವ್ನಿಗೇನು ಬೆನಿಫಿಟ್ಟು? ಕಂಪನಿ ಡೆವಲಪ್ಮೆಂಟ್ ಆದಾಗ ಅದರಲ್ಲಿ ಬರ್ತಕ್ಕಂಥ ಷೇರು ಬಂಡವಾಳಕ್ಕೆ ಇದು ಕೊಡ್ತೀವಲ್ಲ, ಡಿವಿಡೆಂಟ್ ಕೊಡುವಂತ ಸಂದರ್ಭ ಬಂದಾಗ ಅದರಿಂದಲೇ ಲಾಭ ಅವ್ರಿಗೆ. ಅದನ್ನ ಹೇಳ್ತಾ ಇದ್ರ ನೀವು ರೈತರು? ಅದನ್ನ ಹೇಳೇ ತಕ್ಕಂಥದ್ದು. ಮುಂದೆ ನೀವು ಈಗ ಲಾಭದಲ್ಲಿ ಇಲ್ಲದೆ ಇದ್ರು ಮುಂದೆ ಲಾಭ ಬಂದೇ ಬರುತ್ತೆ, ಅಂತ ಸಂದರ್ಭದಲ್ಲಿ ನಿಮ್ಗೆ ಡಿವಿಡೆಂಟ್ ಸಿಗುತ್ತೆ. ಆ ಡಿವಿಡೆಂಟ್ಗೋಸ್ಕರವಾಗಾರು ನೀವು ಕಂಪನಿ ಕಟ್ಟಿ, ಇದು ನಿಮ್ಮದೇ ಕಂಪನಿ, ಈ ಕಂಪನಿಯ ಕಾವಲುಗಾರರೇ ವಿನಃ ಆಡಳಿತ ಮಂಡಳಿಯವರು, ಆಡಳಿತ ಮಂಡಳಿಯವರು ಮಾಲೀಕರಲ್ಲ, ಈ ಕಂಪನಿಯ ಮಾಲೀಕರು ಷೇರ್ದಾರರೇ ಅಲ್ವೇ. ಈಗ ಕಂಪನಿ ಬಗ್ಗೆ ಚೆನ್ನಾಗಿ ತಿಳ್ಕೊಂಡಿದ್ದೀರಾ ನೀವು? ಏನೋ ತಕ್ಕಮಟ್ಟಕ್ಕೆ ತಿಳಿದಿದ್ದೀನಿ. ಚಾರ್ಟೆಡ್ ಅಕೌಂಟೆಂಟ್ಗಳಿರ್ಬೇಕು, ಆಡಿಟರ್ಗಳಿರ್ಬೇಕು, ಅವ್ರನ್ನೆಲ್ಲ ನೇಮಿಸ್ಕೊಂಡಿದ್ದೀರಾ? ಹೌದು. ಜಿ ಎಸ್ ಟಿ ನಂಬರ್ ತಗೊಂಡಿದ್ದೀರಾ? ಪ್ರತಿ ತಿಂಗಳು ಜಿ ಎಸ್ ಟಿ ರಿಟರ್ನ್ ಮಾಡಿಸೋದು ಎಲ್ಲಾನು ಮಾಡ್ತಿದ್ದೀವಿ. ಓಕೆ, ಅಂದರೆ ಒಂದು ಕಂಪನಿ ಅಂದರೆ ಅದನ್ನು ಹೇಗೆ ನಡೆಸಬೇಕು, ಏನೆಲ್ಲ ಏನು ಪುಸ್ತಕಗಳು, ಬುಕ್ ಆಫ್ ಅಕೌಂಟ್ಸ್ ಮೇಂಟೈನ್ ಮಾಡಬೇಕು, ಅದೆಲ್ಲದನ್ನು ತಿಳ್ಕೊಂಡಿದ್ದೀರಿ? ತಿಳ್ಕೊಂಡಿದ್ದೀವಿ, ಅದರಂತೆ ಮೇಂಟೈನ್ ಮಾಡ್ತಾ ಇದ್ದೀವಿ. ಓಕೆ, ನೀವು ರೈತರು ಬಿಸ್ನೆಸ್ ಮೆನ್ಗಳಲ್ಲ, ಈಗ ಬಿಸ್ನೆಸ್ ಮಾಡುವಂತಹ ಅನಿವಾರ್ಯತೆ ನಿಮಗೆ ಸೃಷ್ಟಿಯಾಗಿದೆ. ಹೌದು, ಅದರಲ್ಲಿ ಯಶಸ್ವಿ ಆಗ್ಬೋದು ನೀವು ಅಂತ ಅನ್ಸುತ್ತ ನಿಮಗೆ? ಅನ್ಸುತ್ತೆ ಸರ್, ಆಗ್ಬೋದು ಸರ್. ಜನರು ಇದಕ್ಕೆ ಒತ್ತು ಕೊಟ್ರೆ ರೈತರು ಸಹ ಉದ್ಯಮಿಗಳಾಗಬಹುದು ಅನ್ನೋದನ್ನ ತೋರಿಸ್ಬೋದು ಅಲ್ವಾ? ಹೌದು. ಈಗ ನಿಮ್ಗೇನು ತೊಂದರೆ ಇದೆ, ಏನು ಚಾಲೆಂಜಸ್ ಇದೆ ನಿಮಗೆ ಮುಂದೆ, ನಿಮ್ಮ ಬಿಸ್ನೆಸ್ನ ನೀವು ಇನ್ಕ್ರೀಸ್ ಮಾಡಬೇಕು ಅಂತಾದರೆ? ಮಾರುಕಟ್ಟೆದೆ ಪ್ರಾಬ್ಲಮ್ಮು, ಮಾರುಕಟ್ಟೆನ ವಿಸ್ತರಿಸ್ಬೇಕು. ಈಗ ಒಂದು ಕಡೆ ನಿಮ್ದು ಆಗಲೇ ಬ್ರಾಂಚ್ ಇದೆ, ಅದನ್ನು ಉಳಿಸ್ಕೊಂಡು ನೀವು ಹೊಸ ಬ್ರಾಂಚನ್ನು ಮಾಡೋಕ್ಕಾಗ್ತಿರ್ಲಿಲ್ವಾ? ಎರಡೂ ಕಡೆ ಬಿಸ್ನೆಸ್ ಮಾಡೋಕ್ಕಾಗ್ತಿರ್ಲಿಲ್ವಾ? ಎರಡೂ ಕಡೆ ಹಿಂಸೆ ಆಗುತ್ತೆ ಅನ್ನೋ ದೃಷ್ಟಿಯಿಂದ ಈಗ ಸದ್ಯಕ್ಕೆ ಅದನ್ನು ಸ್ಟಾಪ್ ಮಾಡಿ ಇಲ್ಲಿ ಮಾಡ್ತಾ ಇದ್ದೀವಿ. ಸರ್ಕಾರದಿಂದ ಅಲ್ಲಿ ಮುಚ್ಚಿಬಿಟ್ರೆ ಒಂದು ತಪ್ಪು ಸಂದೇಶ ರವಾನೆ ಆಗುತ್ತೆ ಅಂತ ಅನ್ಸಲ್ವಾ ನಿಮಗೆ? ಅನ್ಸುತ್ತೆ, ಆದ್ರೆ ಅಲ್ಲಿ ಬಿಸ್ನೆಸ್ ಡೌನ್ ಆಗಿರೋದ್ರಿಂದ ಈ ಕಡೆ ಬದಲಾಯಿಸ್ತಾ ಇದೀವಿ. ಮತ್ತೆ ನಾವು ಸರ್ಕಾರದಲ್ಲಿ ಅಲ್ಲೇ ಗೌರ್ಮೆಂಟ್ ಜಾಗನೂ ಕೇಳ್ತಾ ಇದೀವಿ, ಅದೇ ಊರಲ್ಲಿ ಅದೇನಾರು ಅಲ್ಲೂ ಸಿಕ್ಕಿದ್ರೆ, ಸ್ವಂತ ಕಟ್ಟಡ ಸಿಕ್ಕಿದ್ರೆ, ಸ್ವಂತ ಜಾಗ ಸಿಕ್ಕಿದ್ರೆ ಅಲ್ಲೊಂದು ಶೆಲ್ಟರ್ ಟೈಪ್ ಮಾಡಿ ಅಲ್ಲೂ ಅಂಗಡಿನ ಪ್ರಾರಂಭ ಮಾಡೋದ ಅಂತ ಅನ್ಕೊಂಡಿದೀವಿ. ಯೋಚನೆ ಮಾಡಿದೀವಿ. ಮತ್ತೆ ಸರ್ಕಾರದಲ್ಲಿ ಪತ್ರ ವ್ಯವಹಾರ ನಡೀತಾ ಇದೆ, ಅದೇನಾರು ಆದ್ರೆ ಅಲ್ಲೂ ಒಂದು ಶೆಲ್ಟರ್ ಟೈಪ್ ಮಾಡಿ ಮಾಡ್ತೀವಿ. ಅಲ್ಲ ಅಂದ್ರೆ ಇಲ್ಲಿ ಇದ್ರು ಮುಚ್ಕೊಂಡು ಹೋಗ್ಬಿಟ್ರು, ಬೇರೆ ಕಡೆ ಹೋದ್ರು ಅಂತೆಲ್ಲ ಅಂತಾರೆ ಜನ. ಅದ್ರ ಬದಲು ಕಷ್ಟ ಆದ್ರೂ ಚಿಂತೆ ಇಲ್ಲ, ಅದೊಂದು ಬ್ರಾಂಚ್ ತರ ಇರುತ್ತೆ ಅಂತ ನಡೆಸ್ಬೋದಲ್ವಾ ಅಂತ? ನಡೆಸ್ಬೋದು ಸರ್ ಅಲ್ವಾ? ಯೋಚನೆ ಮಾಡಿ ನೋಡ್ತೀವಿ ಸರ್, ಅದನ್ನ ಒಂದು ರೂಮ್ ನಾರು ಉಳಿಸ್ಕೊಂಡು ಪ್ರಯತ್ನ ಪಡ್ತೀವಿ ಅಲ್ವಾ? ಮತ್ತೆ ಇನ್ನೊಂದೇನಪ್ಪಾ ಅಂತಂದ್ರೆ, ರೈತರಿಗೆ ನಂಬಿಕೆ ಬರಬೇಕು ಅಂತ ತಾವೇ ಹೇಳಿದ್ರಿ. ಹೌದು ಅಲ್ವಾ? ರೈತರು ನಂಬಬೇಕು ನಿಮ್ಮ ಚಟುವಟಿಕೆಗಳನ್ನ. ಹೌದು. ಈಗ ನಂಬಬೇಕು ಅಂದ್ರೆ ಯಾವಾಗ ನೀವು ಅವ್ರ ಜೊತೆನಲ್ಲಿ ಇರ್ಬೇಕು. ಸರಿ, ಮುಂದಿನ ಯೋಜನೆಗಳೇನು? ಅದೇ ಸರ್, ರಾಗಿನ ಸಂಸ್ಕರಣೆ ಮಾಡಿ ರಾಗಿ ಪಾಲಿಸ್ ಹಾಕಿ ರಾಗಿನೇ ನಾವು ಈಗ ಹಿಟ್ಟು ಮಾಡಿ ಮಾರಾಟ ಮಾಡೋದ ಅನ್ನೋ ಒಂದು ಪ್ಲಾನ್ ಇತ್ತು. ಹಿಟ್ಟು ಮಾಡಿ ಮಾರಾಟ ಮಾಡೋರು ಬೇಕಾದಷ್ಟು ಜನ ಇದ್ದಾರೆ, ಜೊತೆಗೆ ಬೇಗ ಕೆಟ್ಟೋಗುತ್ತೆ ಹಿಟ್ಟು. ಅದೇ ರಾಗಿನ ಪಾಲಿಸ್ ಮಾಡಿ 2 kg, 3 kg, 5 kg ಬ್ಯಾಗ್ ಮಾಡಿ ಮಾರಾಟ ಮಾಡೋದ್ರಿಂದ ಸಣ್ಣ ಸಣ್ಣ ಕುಟುಂಬಗಳು ಅದನ್ನು ಬಳಸೋದಕ್ಕೆ ತಗೊಳ್ತಾರೆ. ಇವತ್ತು ಮಾಲ್ಗಳಲ್ಲಿ 500-600 ಮನೆಗಳಿರುವಂಥ ಒಂದೊಂದು ದೊಡ್ಡ ದೊಡ್ಡ ಅಪಾರ್ಟ್ಮೆಂಟ್ಗಳಿವೆ. ಅಂಥ ಅಪಾರ್ಟ್ಮೆಂಟ್ಗಳಿಗೆ ನಾವು ತಗೊಂಡೋಗಿ ಮಾರಾಟ ಮಾಡಿದ್ರೆ ಒಬ್ಬೊಬ್ಬ ಸಣ್ಣ ಸಣ್ಣ ಮನೆಯವರು ಒಂದೊಂದು ಬ್ಯಾಗ್ ತಗೊಂಡ್ರೂ 500 ಬ್ಯಾಗ್ ಮಾರಾಟ ಮಾಡ್ಬೋದು ಅನ್ನೋದು ನಮ್ಮ ಒಂದು ಉದ್ದೇಶ. ಅವ್ರನ್ನ ಮೋಟಿವೇಟ್ ಮಾಡಬೇಕು ನಾವು. ರಾಗಿ ಖರೀದಿ ಮಾಡೋದಕ್ಕೆ ಒಂದು ಮುಂಚೂಣಿಯಲ್ಲಿ ಇದ್ದೀವಿ. ಮತ್ತೆ ಪಾಲಿಶ್ ಮಾಡೋಕ್ಕೆ ಅಲ್ಲೇ ಸ್ಥಳೀಯವಾಗಿ ಒಂದು ಮಿಷಿನ್ ಅನ್ನ ಬಳಸಬೇಕು. ಬಳಸಿದಿರಿ, ಬಳಸಬೇಕು ಅಲ್ವಾ? ಪ್ಯಾಕಿಂಗ್ ಮಾಡಕ್ಕೆ ಹೆಂಗಿದ್ರು ನಿಮ್ಮ ಹತ್ರ ಒಂದು ಬರುತ್ತೆ. ಸೊ ರಾಗಿ, ಉಂಡೆ ರಾಗಿನೇ ಮಾರಾಟ ಮಾಡ್ತೀರಿ? ರಾಗಿನೇ ಮಾರಾಟ ಮಾಡೋಣ. ಹಾಗೆ ಬೇರೆ ಬೇರೆ ಉತ್ಪನ್ನಗಳು ಇದಾವಲ್ಲ, ಅವನ್ನ ಯಾಕೆ ಪ್ರಯತ್ನ ಮಾಡಬಾರ್ದು ನೀವು? ನಮ್ಮಲ್ಲಿ ಈಗ ಮುಂಗಾರಿನಲ್ಲಿ ಆಗುವಂತ ತಗಣಿ, ಉದ್ದು, ಹೆಸರು ಇವನ್ನ ನಮ್ಮ ಹೋಬಳಿನಲ್ಲೇ ಬೇಕಾದಷ್ಟು ಬೆಳೀತಾರೆ. ಮತ್ತೆ ಎಳ್ಳು ಇದನ್ನು ಖರೀದಿ ಮಾಡೋಣ ಅಂತ ಅನ್ಕೊಂಡಿದೀವಿ ಸರ್. ಈ ಸಾರಿಯಿಂದ ಖರೀದಿ ಮಾಡೋಣ. ಪ್ಯಾಕಿಂಗ್ ವ್ಯವಸ್ಥೆ ಬರೋದ್ರಿಂದ ಖರೀದಿ ಮಾಡಿ ಮಾರಾಟ ಮಾಡೋಣ ಅಂತ. ಡಿಪಾರ್ಟ್ಮೆಂಟಲ್ ಸ್ಟೋರ್ ತರ ಮಾಡ್ಬಿಡ್ಬೋದು ನಿಮ್ಮ ಅಂಗಡಿನ. ಹೌದು, ಬಿಸ್ನೆಸ್ ಜಾಸ್ತಿ ಆಗುತ್ತೆ. ಮಾಲ್ ಟೈಪ್ ಮಾಡ್ಬೇಕು ಸರ್ ಅಲ್ವಾ? ಉದ್ದೇಶ ಇದೆ. ಹೇಗೆ ನಿಮ್ಮ ನಿರ್ದೇಶಕರ ಸಹಕಾರ ಎಲ್ಲ ಚೆನ್ನಾಗಿದೆಯಾ? ಚೆನ್ನಾಗಿದೆ ಸರ್, ಚೆನ್ನಾಗಿದೆ. ಹೌದಾ? ಎಲ್ಲರೂ ನಿಮ್ ಕಷ್ಟಕ್ಕೆ ಹೆಗಲ್ ಕೊಡ್ತಾರೆ, ಎಲ್ಲ ಒಟ್ಟಿಗಿದ್ದೀರಿ? ಒಟ್ಟಿಗಿದ್ದೀವಿ. ಎಲ್ಲರ ಕನಸು ಒಂದೇನೆ. ಹೌದು, ಇದನ್ನ ಅಭಿವೃದ್ಧಿ ಮಾಡಬೇಕು ಅನ್ನೋದು. ನಷ್ಟ ಆದಾಗ ಏನಾದ್ರೂ ಬೇಜಾರಾಗಿತ್ತ? ನಷ್ಟ ಆದಾಗ ಬೇಜಾರು ಅನ್ನೋದು ಇದ್ದೇ ಇರುತ್ತೆ ಅಲ್ವ ಸರ್, ಮನ್ಸು ಬೇಜಾರು ಇರುತ್ತೆ. ಬೇಜಾರು ಅನ್ನೋದಕ್ಕಿಂತ ಬೇರೆಯವರು ಅಂದ್ರೆ ಷೇರುದಾರರು ಒಂದೊಂದು ಮಾತಾಡ್ತಾ ಇರ್ತಾರೆ, ಆ ಸಂದರ್ಭದಲ್ಲಿ ನರ್ವಸ್ ಆಗೋದು ಸಹಜ. ಯಾಕೆ ಬೇಕಪ್ಪ ಅನ್ಸುತ್ತೆ, ಯಾಕೆ ಬೇಕಪ್ಪ ಅನ್ಸುತ್ತೆ, ಆದರೂ ಬಿಡುವಂಗಿಲ್ಲ. ಮತ್ತೆ ಯಾಕೆ ಸ್ಫೂರ್ತಿ ತಗತ್ತೀರಿ? ಮಾಮೂಲಿ ಉನ್ನತ ಅಧಿಕಾರಿಗಳೆಲ್ಲ ನಮ್ಮನ್ನು ಮೋಟಿವೇಟ್ ಮಾಡ್ತಾ ಇರ್ತಾರಲ್ಲ. ಓ ಹಾಗೆ, ಹಾಗೆ ಅಂದರೆ ನಿಮಗೆ ಹೊರಗಡೆಯಿಂದಲೇ ಮೋಟಿವೇಶನ್ ಬರಬೇಕು, ನಿಮ್ಮೊಳಗೆ ನೀವೇನು ಮೋಟಿವೇಟ್ ಅಲ್ಲ ಇದೆ, ನಮ್ಮಲ್ಲಿ ಸ್ಥೈರ್ಯ ಇದೆ, ಆ ಸ್ಥೈರ್ಯಕ್ಕೆ ಒಂದು ಇದು ಬೇಕಲ್ವಾ, ಆ ಇದನ್ನು ಮೋಟಿವೇಟನ್ನು ಈಗ ನಮ್ಮ ಜಾಯಿಂಟ್ ಡೈರೆಕ್ಟರ್ ಸರ್ ಅಶೋಕ್ ಸರ್ ಅಂತ ಸಾಹೇಬ್ರುಗಳು ಇದ್ದರೆ, ಪ್ರತಿ ಜಿಲ್ಲೆನಲ್ಲಿದ್ದರೆ ಎಂಥ ಧೈರ್ಯ ಇಲ್ಲದೇ ಇರುವಂಥ ಸಂಸ್ಥೆನೂ ಅವರ ಮೋಟಿವೇಟಲ್ಲಿ ಮೇಲೆ ಬರುವಂಥ ಒಂದು ಸಂದರ್ಭ ಇದೆ. ಅದೇ ನೋಡಿ, ರೈತ ಉತ್ಪಾದಕ ಸಂಸ್ಥೆಗಳು ಬೆಳಿಬೇಕು, ಉಳಿಬೇಕು, ರೈತರಿಗೆ ನೆರವಾಗಬೇಕು, ಇದು ಸರ್ಕಾರದ ಆಶಯ. ಅದಕ್ಕೆ ಬದ್ಧವಾಗಿ ತಾವು ಕೂಡ ನಡೀತಾ ಇದ್ದೀರಿ. ಹೆಚ್ಚಿನ ಮಾಹಿತಿಗೆ ನಿಮ್ಮನ್ನೇ ನೇರವಾಗಿ ಸಂಪರ್ಕ ಮಾಡಬೇಕು ಅಂತಾದರೆ ಸಂಪರ್ಕಕ್ಕಾಗಿ ತಮ್ಮ ಮೊಬೈಲ್ ಸಂಖ್ಯೆಯನ್ನು ಶಂಕರ್ ಲಿಂಗೇಗೌಡ್ರೆ. 9985-7673 ಇನ್ನೊಮ್ಮೆ ಹೇಳ್ತೀರ? ಹೇಳ್ತೀವಿ ಸ್ವಾಮಿ. 9985-7673 ಇನ್ನೂ ಒಂದ್ಸರಿ ಹೇಳ್ಬಿಡಿ. 9985-7673